ಈ ಖಾಸಗಿ ಮಾಹಿತಿ ಕೊಡಬೇಡಿ ಯಾರಿಗೂ. ಬನ್ನಿ SBI ಜೊತೆ ಮುಗಿಸೋಣ ದುರುಳರ ಕಥೆ. ಹ್ಯಾಶ್ಟ್ಯಾಗ್ ನನ್ನ ಆನ್ಲೈನ್ ಸ್ವಾತಂತ್ರ್ಯ ನನ್ನ ಕೈಯಲ್ಲಿ. ನಮ್ಮೆಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನಿನ್ ಕಾರ್ಯಕ್ರಮ. ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ಯೋಗ ಜೀವನ ಶೈಲಿ ಮತ್ತು ಅಧಿಕ ರಕ್ತದೊತ್ತಡ, ಈ ಕುರಿತು ಕೇಳುಗರ ಪ್ರಶ್ನೆಗಳಿಗೆ ನೇರವಾಗಿ ಉತ್ತರಿಸಲಿದ್ದಾರೆ ಡಾಕ್ಟರ್ ಸತೀಶ್ ಪಾಟೀಲ್. ಈ ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ಮಾಲಾ ಸಾಂಬ್ರಾಣಿ. ಕೇಳಿ ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನಿನ್ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಧಾರವಾಡ. ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ನೇತೃತ್ವದಲ್ಲಿ ಸುಸಜ್ಜಿತವಾಗಿ ನಿರ್ಮಾಣಗೊಂಡಿರುವ ಧಾರವಾಡದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಸಮಾಜದ ಎಲ್ಲರ ಸೇವೆಯಲ್ಲಿ ಎಸ್ಡಿಎಂ ಆಸ್ಪತ್ರೆ ಅತ್ಯಾಧುನಿಕ ವೈದ್ಯಕೀಯ ಸೌಲಭ್ಯ 24 ತಾಸುಗಳ ನಿರಂತರ ತುರ್ತು ಚಿಕಿತ್ಸೆಗೆ ಅಪಘಾತ ಚಿಕಿತ್ಸೆಗೆ ಎಸ್ಡಿಎಂ ಆಸ್ಪತ್ರೆ ಧಾರವಾಡ. ರೋಗಿಗಳ ಅನುಕೂಲಕ್ಕಾಗಿ ಹೊರ ರೋಗಿ ವಿಭಾಗ, ಶಸ್ತ್ರಚಿಕಿತ್ಸಾ ವಿಭಾಗ, ರೋಗ ನಿದಾನ ಪ್ರಯೋಗಾಲಯ, ಔಷಧಾಲಯ, ಎಲ್ಲ ಸೌಲಭ್ಯ ಒಂದೇ ಕಡೆ ಲಭ್ಯ. ಎಲ್ಲ ರೀತಿಯ ವೈದ್ಯಕೀಯ ಸೇವೆಗೆ ತಜ್ಞ ವೈದ್ಯರ ತಂಡ. ಮಕ್ಕಳ ರೋಗ ವಿಭಾಗ, ಸ್ತ್ರೀ ರೋಗ ವಿಭಾಗ, ಚರ್ಮ ರೋಗ ವಿಭಾಗ, ಮನೋರೋಗ ವಿಭಾಗ, ಕಿವಿ ಮೂಗು ಗಂಟಲು ರೋಗ ವಿಭಾಗ, ಹೀಗೆ ಎಲ್ಲ ವಿಶೇಷ ಚಿಕಿತ್ಸೆಗೆ ಪ್ರತ್ಯೇಕ ವಿಭಾಗ. ಎಲ್ಲ ವಿಭಾಗಗಳಲ್ಲಿ ತಜ್ಞ ವೈದ್ಯರ ಸೇವೆ. ಆಧುನಿಕ ಸಲಕರಣೆ ಹಾಗೂ ಅತ್ಯಾಧುನಿಕ ವೈದ್ಯಕೀಯ ಸೇವೆಗಾಗಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಧಾರವಾಡ. ಆತ್ಮೀಯ ಕೇಳುಗರೇ, ತಮಗೆಲ್ಲ ನಮಸ್ಕಾರ. ಈ ಬಾರಿಯ ಎಸ್ಡಿಎಂ ಡಾಕ್ಟರ್ ಆರೋಗ್ಯ ಸಂವಾದದ ವಿಷಯ ಯೋಗ ಜೀವನ ಶೈಲಿ ಮತ್ತು ಅಧಿಕ ರಕ್ತದೊತ್ತಡ. ಈ ಬಾರಿಯ ನಿಮ್ಮ ಎಸ್ಡಿಎಂ ಡಾಕ್ಟರ್ ಡಾಕ್ಟರ್ ಸತೀಶ್ ಪಾಟೀಲ್ ಅವರು. ಇವರು ಅಸೋಸಿಯೇಟ್ ಪ್ರೊಫೆಸರ್ ಆಗಿ ಫಿಸಿಯಾಲಜಿ ವಿಭಾಗದಲ್ಲಿ ಎಸ್ಡಿಎಂ ಆಸ್ಪತ್ರೆಯಲ್ಲಿ ಕಾರ್ಯನಿರತರಾಗಿದ್ದಾರೆ. ಡಾಕ್ಟರ್ಗೆ ಆತ್ಮೀಯ ಸ್ವಾಗತ. ನಮಸ್ಕಾರ. ಆತ್ಮೀಯ ಕೇಳುಗರೇ, ನಿಮಗಾಗಿ ಡಾಕ್ಟರ್ ಕುರಿತಾಗಿ ಒಂದು ಕಿರುಪರಿಚಯ. ಡಾಕ್ಟರ್ ಸತೀಶ್ ಪಾಟೀಲ್ ಅವರು ಮೂಲತಃ ಬೀದರ್ನವರು. ಅವರು ತಮ್ಮ MSc ಮತ್ತು BHMS ಕೋರ್ಸ್ಗಳನ್ನು ಗುಲ್ಬರ್ಗಾ ವಿಶ್ವವಿದ್ಯಾಲಯದಿಂದ ಮತ್ತು PhDಯನ್ನು ಮೆಡಿಕಲ್ ಫಿಸಿಯಾಲಜಿಯಲ್ಲಿ BLD ವಿಶ್ವವಿದ್ಯಾಲಯದಿಂದ ಪಡೆದಿರ್ತಾರೆ. 2008-2020 ತನಕ BM ಪಾಟೀಲ್ ವೈದ್ಯಕೀಯ ಕಾಲೇಜಿನಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಇವರು ಸೇವೆ ಸಲ್ಲಿಸಿರ್ತಾರೆ. ನಂತರ 2020 ಜೂನ್ನಿಂದ SDM ವೈದ್ಯಕೀಯ ಕಾಲೇಜಿನ ಫಿಸಿಯಾಲಜಿ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಸೇರಿ ಇದೀಗ ಅಸೋಸಿಯೇಟ್ ಪ್ರೊಫೆಸರ್ ಆಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇನ್ನು ಡಾಕ್ಟರ್ ಸತೀಶ್ ಪಾಟೀಲ್ ಅವರು ಯೋಗ ಜೀವನ ಶೈಲಿ ಮತ್ತು ಅಧಿಕ ರಕ್ತದ ಒತ್ತಡ, ಈ ಕುರಿತಾಗಿ ಕೆಲವು ಮುಖ್ಯ ಮಾಹಿತಿಗಳನ್ನು ನಿಮಗೆ ಹೇಳ್ತಾರೆ. ನಂತರ ನೀವು ಡಾಕ್ಟರ್ಗೆ ನೇರವಾಗಿ ಪ್ರಶ್ನೆಗಳನ್ನು ಕೇಳಬಹುದು. ಸ್ವಾಗತ ಡಾಕ್ಟರ್ಗೆ. ನಮಸ್ಕಾರ. ಕೇಳುಗರಿಗೆ ನನ್ನ ನಮಸ್ಕಾರ. ಇವತ್ತಿನ ವಿಷಯ ಕುರಿತು ನಾನು ಸ್ವಲ್ಪ ಮಾಹಿತಿಯನ್ನು ಕೊಡ್ತೀನಿ. ಅಧಿಕ ರಕ್ತದೊತ್ತಡವು ಅಂದರೆ ಹೈ ಬ್ಲಡ್ ಪ್ರೆಷರ್ ಅನೇಕ ರೋಗಗಳನ್ನುಂಟು ಮಾಡುತ್ತದೆ. ಅದರಲ್ಲಿ ಹೃದಯ, ಮೆದುಳು ಮತ್ತು ಮೂತ್ರಪಿಂಡದ ಕಾಯಿಲೆಗಳ ಅಪಾಯವನ್ನು ಗಣನೀಯವಾಗಿ ಹೆಚ್ಚಿಸುತ್ತದೆ. ಮತ್ತು ಪ್ರಪಂಚದಾದ್ಯಂತ ಅಂದರೆ ಗ್ಲೋಬಲಿ ಸಾವು ಮತ್ತು ರೋಗದ ಪ್ರಮುಖ ಕಾರಣಗಳಲ್ಲಿ ಹೈ ಬ್ಲಡ್ ಪ್ರೆಷರ್ ಅಂದರೆ ಅಧಿಕ ರಕ್ತದೊತ್ತಡವೂ ಒಂದಾಗಿದೆ. ಕಳೆದು 30 ಅಧಿಕ ರಕ್ತದೊತ್ತಡ ಹೊಂದಿರುವ 30-79 ವಯಸ್ಕರ ಸಂಖ್ಯೆಯು 650 1.28 ಹೆಚ್ಚಾಗಿದೆ. ಅಂದರೆ 650 million 1.2 billion ಕೇಸಸ್ ಹೆಚ್ಚಾಗಿದೆ. ಅಧಿಕ ರಕ್ತದೊತ್ತಡ ಹರಡುವಿಕೆಯು ಹೆಚ್ಚು ಮತ್ತು ಪ್ರಸ್ತುತ ದಕ್ಷಿಣ ಏಷ್ಯಾದಲ್ಲಿ ಸುಮಾರು 33% ಆಗಿದೆ ಮತ್ತು ನಿರ್ದಿಷ್ಟವಾಗಿ ನಗರ ಭಾರತದಲ್ಲಿ 33% ಮತ್ತು ಗ್ರಾಮೀಣ ಭಾರತದಲ್ಲಿ 25% ಆಗಿದೆ. ಈ ಅಧಿಕ ರಕ್ತದೊತ್ತಡವು ಹೆಚ್ಚುತ್ತಿರುವ ಈ ಗ್ರಾಮೀಣ ಭಾರತ ಪ್ರದೇಶದಲ್ಲಿ ಎಲ್ಲರ ಗಮನವನ್ನು ಸೆಳೆದಿದೆ. ಮೊದಲು ಹೈ ಬ್ಲಡ್ ಪ್ರೆಷರ್ ಅಂದರೆ ಯೂಶ್ವಲಿ ನಗರ ಭಾರತದಲ್ಲಿ ಮತ್ತು ಹೈಲಿ ಡೆವಲಪ್ಡ್ ಕಂಟ್ರೀಸ್ನಲ್ಲಿ ಇದು ಹೆಚ್ಚಾಗಿರ್ತಿತ್ತು. ಇತ್ತೀಚೆಗೆ ರಕ್ತದೊತ್ತಡದ ಪ್ರಮಾಣವು ಮುಂದುವರೆದ ದೇಶಗಳಿಗಿಂತ ಹಿಂದುಳಿದ ಮತ್ತು ಮುಂದುವರೆಯುತ್ತಿರುವ ರಾಷ್ಟ್ರಗಳಲ್ಲಿ ಹೆಚ್ಚಾಗಿ ಕಂಡು ಬರುತ್ತಿದೆ. ಈ ಹೆಚ್ಚಳಿಕೆ ಕಾರಣಗಳು ಬಹುಕ್ರಿಯಾತ್ಮಕವಾಗಿವೆ, ಅಂದರೆ ಇದರ ಕಾಸಸ್ಸು ಮಲ್ಟಿಫ್ಯಾಕ್ಟೋರಿಯಲ್. ಜೀವನ ಶೈಲಿಯಲ್ಲಿ ಬದಲಾವಣೆ ಒಂದು ಪ್ರಮುಖ ಅಂಶವಾಗಿದೆ. ಜೀವನ ಶೈಲಿಯಲ್ಲಿ ಬದಲಾವಣೆ ಮತ್ತು ಅನಾರೋಗ್ಯಕರ ಆಹಾರದೊಂದಿಗೆ, ಅಂದರೆ ಅನ್ಹೆಲ್ದಿ ಡಯಟು, ತ್ವರಿತವಾದ ನಗರೀಕರಣದೊಂದಿಗೆ ತ್ವರಿತ ಆರ್ಥಿಕ ಬೆಳವಣಿಗೆಯು ಭಾರತದಂತಹ ವೇಗವಾಗಿ ಅಭಿವೃದ್ಧಿ ಹೊಂದುತ್ತಿರುವ ದೇಶದಲ್ಲಿ ಅಧಿಕ ಬಿಪಿ ಮತ್ತು ಈ ಥರ ಸಾಂಕ್ರಾಮಿಕವಲ್ಲದ ರೋಗಗಳು, ಅಂದರೆ ನಾನ್ ಕಮ್ಯುನಿಕೇಬಲ್ ಡಿಸೀಸಸ್, ಈ ಬ್ಲಡ್ ಪ್ರೆಷರು, ಹಾರ್ಟ್ ಡಿಸೀಸಸ್ಸು, ಕ್ಯಾನ್ಸರ್ ಹರಡುವಿಕೆ ಪ್ರಮುಖ ಕೊಡುಗೆಯಾಗಿದೆ. ಈ ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ಸು, ಕಮ್ಯುನಿಕೇಬಲ್ ಡಿಸೀಸಸ್ ನಾವೆಲ್ಲ ಇಷ್ಟು ದಿವಸ ಈ COVID-19 ಕೇಳಿದ್ವಿ, ಅದು ಎಲ್ಲ ಕಮ್ಯುನಿಕೇಬಲ್ ಡಿಸೀಸಸ್. ಸೊ ಈ ಜೀವನ ಶೈಲಿ ಬದಲಾವಣೆ ಒಂದು ಪ್ರಮುಖವಾಗಿ ಈ ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ಗೆ ಕಾರಣವಾಗಿದೆ. ಈ ಹೈ ಬ್ಲಡ್ ಪ್ರೆಷರ್ ಇದರಲ್ಲಿ ಎರಡು ವಿಧಿಗಳಿವೆ. ಒಂದು ನಾವು ಪ್ರೈಮರಿ ಆರ್ ಎಸೆನ್ಷಿಯಲ್ ಹೈಪರ್ ಟೆನ್ಷನ್ ಅಂತೀವಿ. ಹೈಪರ್ ಟೆನ್ಷನ್ ಅಂದರೆ ಹೈ ಬ್ಲಡ್ ಪ್ರೆಷರ್. ಇದಕ್ಕೆ ಕಾರಣವಿರುವುದಿಲ್ಲ. 95% ಅಂದರೆ 95% ಜನರು ಈ ಹೈ ಬ್ಲಡ್ ಪ್ರೆಷರ್ದಿಂದ ಪೇಷಂಟ್ಸ್ ಏನಿದ್ದಾರೆ ಅವರೆಲ್ಲ ಎಸೆನ್ಷಿಯಲ್ ಹೈಪರ್ ಟೆನ್ಷನ್ ಅಥವಾ ಪ್ರೈಮರಿ ಹೈಪರ್ ಟೆನ್ಷನ್. ಇಲ್ಲಿ ಯಾವುದೂ ಕಾರಣವಿರುವುದಿಲ್ಲ. ಇದು ವಯಸ್ಸು ಹೆಚ್ಚಾಗಿದ್ದಂಗೆ ಬ್ಲಡ್ ಪ್ರೆಷರ್ ಕೂಡ ಹೆಚ್ಚಾಗ್ತಾ ಹೋಗ್ತದೆ. ಇನ್ನೊಂದು ಸೆಕೆಂಡ್ರಿ ಹೈಪರ್ ಟೆನ್ಷನ್. ಇಲ್ಲಿ ಹೈ ಬ್ಲಡ್ ಪ್ರೆಷರ್ಗೆ ನಿರ್ದಿಷ್ಟವಾಗಿ ಕಾರಣಗಳಿವೆ. ನಿರ್ದಿಷ್ಟವಾಗಿ ಕಾರಣಗಳು ಅಂದರೆ ಕಿಡ್ನಿ ಡಿಸೀಸ್ ಇರ್ಬೋದು, ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿರ್ಬೋದು, ಕೆಲವೊಂದು ರೀನಲ್ ಆರ್ಟ್ರಿ ಸ್ಟೀನೋಸಿಸ್ ಅಂತಿರ್ಬೋದು, ಅಥವಾ ನಮ್ಮದು ಬ್ಲಡ್ ವೆಸಲ್ಸ್ನಲ್ಲಿ ಸ್ಟಿಫ್ನೆಸ್ ಬರ್ತಾ ಇರ್ಬೋದು. ಇವೆಲ್ಲ ಕಾರಣ ನಂತರ ಬ್ಲಡ್ ಪ್ರೆಷರ್ ಹೆಚ್ಚಾಗ್ತದೆ, ಅದು ಸೆಕೆಂಡ್ರಿ ಹೈಪರ್ ಟೆನ್ಷನ್ ಅಂತ ಕರಿತೀವಿ. ಈ 95% ಜನ ಹೈ ಬ್ಲಡ್ ಪ್ರೆಷರ್ ಇರೋದು ಎಲ್ಲ ಪ್ರೈಮರಿ ಹೈಪರ್ ಟೆನ್ಷನ್ ಅಥವಾ ಎಸೆನ್ಷಿಯಲ್ ಹೈಪರ್ ಟೆನ್ಷನ್. ಈ ಎಸೆನ್ಷಿಯಲ್ ಅಂದರೆ ಅಲ್ಲಿ ಒಂದು ಹೆಚ್ಚು ಬ್ಲಡ್ಡಿಂದ ಬೇಡಿಕೆ ಇತ್ತು, ಆ ಹೆಚ್ಚು ಬ್ಲಡ್ ಸಪ್ಲೈ ಮಾಡಬೇಕಾದ್ರೆ ಬ್ಲಡ್ ಪ್ರೆಷರನ್ನು ಹೆಚ್ಚು ಆಗಬೇಕು. ಸೊ ಇಟ್ ವಾಸ್ ಎನ್ ಎಸೆನ್ಷಿಯಲ್ ನೀಡ್, ಸೊ ದ್ಯಾಟ್ಸ್ ವೈ ದ ಬ್ಲಡ್ ಪ್ರೆಷರ್ ವಾಸ್ ಇನ್ಕ್ರೀಸ್ಡ್. ರಕ್ತದೊತ್ತಡವನ್ನು ಕಡಿಮೆ ಮಾಡಲು ತಿಳಿದಿರುವ ಜೀವನ ಶೈಲಿ ವಿಧಾನಗಳೆಂದರೆ ಒತ್ತಡ ಕಡಿತ ಅಂದರೆ ಸ್ಟ್ರೆಸ್ ರಿಡಕ್ಷನ್, ಆರೋಗ್ಯಕರ ಆಹಾರ ಹೆಲ್ದಿ ಡಯಟ್, ಧೂಮಪಾನದ ನಿಲುಗಡೆ ಸ್ಮೋಕಿಂಗ್ ಸೆಸೇಷನ್, ಆಲ್ಕೋಹಾಲ್ ಸೇವನೆಯ ಮಿತಿಗೊಳಿಸುವಿಕೆ ಮಾಡರೇಷನ್ ಆಫ್ ಆಲ್ಕೋಹಾಲ್ ಕನ್ಸಪ್ಷನ್ ಅಥವಾ ಕಂಪ್ಲೀಟ್ಲಿ ಆಲ್ಕೋಹಾಲ್ ಕನ್ಸಪ್ಷನ್ ಸ್ಟಾಪ್ ಮಾಡಬೇಕು. ಅಧಿಕ ತೂಕದಲ್ಲಿ ತೂಕ ಕಡಿತ, ಉಪ್ಪು ಸೇವನೆಯ ಕಡಿತ, ವ್ಯಾಯಾಮ, ಇವೆಲ್ಲಕ್ಕೂ ನಿಮಗೆ ಪೌಷ್ಟಿಕ ತಜ್ಞ, ವ್ಯಾಯಾಮ ಚಿಕಿತ್ಸಕ, ಸಲಹೆಗಾರ, ಮನೋವೈದ್ಯ ಮತ್ತು ಇನ್ನೂ ಅನೇಕ ಚಿಕಿತ್ಸಕರು ಬೇಕಾಗಿದ್ದಾರೆ. ಯೋಗ ಜೀವನ ಶೈಲಿಯ ಈ ಸಮನ್ವಯತೆಯ ಎಲ್ಲ ಅಂಶಗಳನ್ನು ಒಳಗೊಂಡಿದೆ ಮತ್ತು ದೇಹಕ್ಕೆ ಇದು ದಿವ್ಯ ಔಷಧಿಯಾಗಿದೆ. ಇದು ನಮಗೆ ಆಹಾರ, ನಿದ್ರೆ, ನಡವಳಿಕೆ, ಭಾವನೆ ನಿಯಂತ್ರಣ, ಒತ್ತಡ ಕಡಿತ, ದೈಹಿಕ ಚಟುವಟಿಕೆ, ನಿತ್ಯದ ದೈನಂದಿನ ಚಟುವಟಿಕೆಗಳಿಗೆ ಮಾರ್ಗದರ್ಶನ ನೀಡುತ್ತದೆ. ಆದ್ದರಿಂದ ಕೇವಲ ಇನ್ನೊಂದು ರೀತಿಯ ವ್ಯಾಯಾಮವಲ್ಲ, ಇದು ಒಂದು ಜೀವನ ಶೈಲಿ ಜನರು ಪರಿಗಣಿಸಿದ್ದಾರೆ. ಯೋಗ ಎಂದರೆ ಆಸನ ಮತ್ತು ಪ್ರಾಣಾಯಾಮ ಮಾತ್ರ. ಯೋಗದಲ್ಲಿ ಈಗ ಅಷ್ಟಾಂಗ ಯೋಗ ನೀವು ಕೇಳಿದರೆ ಆಸನ ಮತ್ತು ಪ್ರಾಣಾಯಾಮವು 3ನೇ ಮತ್ತು 4ನೇ ಹಂತದಲ್ಲಿದೆ. ಮೊದಲ ಎರಡು ಹಂತಗಳು ಯಮ ಮತ್ತು ನಿಯಮವು, ನಮಗೆ ಏನು ಮಾಡಬೇಕು ಮತ್ತು ಏನು ಮಾಡಬಾರದು, ಸಮಾಜದಲ್ಲಿ ಹೇಗೆ ಬದುಕಬೇಕು, ನಮ್ಮ ನಡವಳಿಕೆ ಹೇಗಿರಬೇಕು, ಆಹಾರ, ನಿದ್ರೆ, ಸಾಮಾನ್ಯ ದೈನಂದಿನ ನಿಯಮಿತ ಚಟುವಟಿಕೆಗಳಲ್ಲಿ ನಮಗೆ ಮಾರ್ಗದರ್ಶನ ನೀಡುತ್ತದೆ. ಯೋಗ ಒಂದು ಭಾರತದ ಸರಳ ಪ್ರಾಚೀನ ಜೀವನ ಶೈಲಿ. ಯೋಗ ಜೀವನ ಶೈಲಿಯ ಮೂಲಕ ಹೆಚ್ಚುತ್ತಿರುವ ಬಿಪಿಯನ್ನು ತಡೆಗಟ್ಟಬಹುದು ಮತ್ತು ನಿಯಂತ್ರಿಸಬಹುದು. ಯೋಗವು ಹೃದಯ ಮತ್ತು ರಕ್ತನಾಳದ ಅಪಾಯ ತಡೆಗಟ್ಟುವಿಕೆ ಮತ್ತು ನಿರ್ವಹಣೆಗೆ ಪ್ರಮುಖ ಜೀವನ ಶೈಲಿ ವಿಧಾನ ಮತ್ತು ಶಾರೀರಿಕ ವಿಧಾನವಾಗಿ ಹೊರೆ ಹೊಮ್ಮುತ್ತಿದೆ. ಧ್ಯಾನವು ಮನಸ್ಸನ್ನು ವಿಶ್ರಾಂತಿ ಮಾಡುತ್ತದೆ, ಒತ್ತಡವನ್ನು ಕಡಿಮೆ ಮಾಡುತ್ತದೆ, ಏಕಾಗ್ರತೆಯನ್ನು ಸುಧಾರಿಸುತ್ತದೆ ಮತ್ತು ಹೆಚ್ಚಿನ ಪ್ರಜ್ಞೆಯ ಸ್ಥಿತಿಯನ್ನು ಸಾಧಿಸುತ್ತದೆ. ಇದು ಮೆಟಬಾಲಿಕ್ ಬೇಡಿಕೆ ಮತ್ತು ಹೃದಯ ಬಡಿತವನ್ನು ಕಡಿಮೆ ಮಾಡುತ್ತದೆ. ನಮ್ಮ ಸಂಶೋಧನೆಯಲ್ಲಿ ನಾವು ಸುಮಾರು 10 ವರ್ಷದಿಂದ ಈ ಯೋಗ ಮತ್ತು ಹಾರ್ಟ್ ಮತ್ತು ಬ್ಲಡ್ ಪ್ರೆಷರ್ನಲ್ಲಿ ಸಂಶೋಧನೆಯನ್ನು ಮಾಡುತ್ತಿದ್ದೇವೆ. ಸೊ ನಾವು ನಮ್ಮ ಸಂಶೋಧನೆಯಲ್ಲಿ ರಕ್ತದೊತ್ತಡ ಮತ್ತು ಹೃದಯ ಸಮಸ್ಯೆಗಳನ್ನು ತಡೆಗಟ್ಟುವಲ್ಲಿ ಮತ್ತು ನಿಯಂತ್ರಿಸುವಲ್ಲಿ ಯೋಗ ಮತ್ತು ಧ್ಯಾನವು ಪ್ರಯೋಜನಕಾರಿ ಎಂದು ನಾವು ತೋರಿಸಿದ್ದೇವೆ. ಯೋಗಾಭ್ಯಾಸಗಳಲ್ಲಿ ಆಹಾರದ ನಿಯಂತ್ರಣವು ಪ್ರಾಥಮಿಕ ಕಾಳಜಿಯಾಗಿದೆ. ಆದ್ದರಿಂದ ಯೋಗ ಧ್ಯಾನಿಗಳು ಸಾತ್ವಿಕ ಶುದ್ಧ ಸಸ್ಯಾಹಾರಿ ಆಹಾರ, ಕಾಲೋಚಿತ ಹಣ್ಣುಗಳು ಆಹಾರವನ್ನು ಅಳವಡಿಸಿಕೊಳ್ಳಬೇಕು. ಆದ್ದರಿಂದ ಯೋಗದಲ್ಲಿ ಆಸನಗಳು, ಕ್ರಿಯೆಗಳು, ಶುದ್ಧೀಕರಣ ತಂತ್ರಗಳು, ಕ್ರಿಯೆಗಳು ಅಂದರೆ ಶುದ್ಧೀಕರಣ ತಂತ್ರಗಳು ಮತ್ತು ಪ್ರಾಣಾಯಾಮವನ್ನು ಧ್ಯಾನ ಅಭ್ಯಾಸವನ್ನು ಪ್ರಾರಂಭಿಸುವ ಮೊದಲು ಅನುಕ್ರಮವಾಗಿ ಅಭ್ಯಾಸ ಮಾಡಲಾಗುತ್ತದೆ. ಆದ್ದರಿಂದ ಧ್ಯಾನವು ವಿಮೋಚನೆಯ ಅಂತಿಮ ಹಂತವನ್ನು ತಲುಪಲು ಸೂಚಿಸಲಾದ ಯೋಗದ ಅಂತಿಮ ಹಂತವಾಗಿದೆ. ಹೀಗೆ ಯೋಗ ಜೀವನ ಶೈಲಿಯಿಂದ ಅಷ್ಟಾಂಗ ಯೋಗ ಮೂಲಕ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ ಮತ್ತು ಧ್ಯಾನದಿಂದ ರಕ್ತದೊತ್ತಡವನ್ನು ತಡೆಯಬಹುದು ಮತ್ತು ನಿಯಂತ್ರಿಸಬಹುದು. ಆತ್ಮೀಯ ಕೇಳುಗರೆ, ಡಾಕ್ಟರ್ ಪಾಟೀಲ್ ಅವರು ನಿಮಗೆ ಬಹಳಷ್ಟು ಉಪಯುಕ್ತವಾದ ಮಾಹಿತಿಗಳನ್ನು ಇದೀಗ ಕೊಟ್ಟರು. ಇನ್ನು ನೀವು ನಿಮ್ಮ ಕರೆಗಳ ಮೂಲಕ ಡಾಕ್ಟರಿಂದ ನಿಮ್ಮಲ್ಲಿ ಸಂದೇಹಗಳಿದ್ದರೆ ಪರಿಹಾರವನ್ನು ಪಡ್ಕೊಳ್ಳಬಹುದು. ನಿಮಗೆಲ್ಲ ನಮ್ಮ ಫೋನ್ ನಂಬರ್ಗಳು ಗೊತ್ತಿರುವಂತೆ 244-344-14 244-344-145 ಹಾಗೂ 244-344-16 ಮೊಬೈಲ್ನಿಂದ ಕರೆ ಮಾಡುವಾಗ ನೀವು STD ಕೋಡ್ 0836 ಇದನ್ನು ಬಳಸಬೇಕಾಗ್ತದೆ. ಹಲೋ ಹಲೋ ಹಲೋ, STM ಆರೋಗ್ಯ ಸಂವಾದ, ಯಾರು ಕರೆ ಮಾಡ್ತಾ ಇದ್ದೀರಿ? ಗುಪ್ಪಿ ಸದ್ರೆ ಅಂತ ಮಾತಾಡಿದ್ರಿ. ಸದ್ರೆ ಅವರು ಎಲ್ಲಿಂದ ಕರೆ ಮಾಡ್ತೀರಿ? ಗುಪ್ಪಿ ಧಾರವಾಡದಿಂದ. ಧಾರವಾಡದಿಂದ ಕರೆ ಮಾಡ್ತಾ ಇದ್ದೀರಿ, ಕೇಳ್ರಿ ಪ್ರಶ್ನೆ ಡಾಕ್ಟರ್ಗೆ. ಅಂದ್ರೆ ನಮ್ದು ಬಿಪಿ ಬೊಂಡ್ರಿಗಿತ್ರಿ, 90/140 ಹಂಗಿತ್ತು ಒಂದ 10 ತಿಂಗಳ ಹಿಂದ್ರಿ. ಇದು ಅದು ರಿವರ್ಸ್ ಆಕೈತಿ, ಸ್ವಲ್ಪ ದಿವಸ ವೀಕ್ ಮಾಡ್ರಿ, ಗುಳಿಗೆ ತೋರಿ 5 mg ನೋಡಪ್ಪ ಅಂತಂದ್ರ ಅದ ತಗೊಂಡಿಂಡ ಗುಳಿಗೆ. ಅದ್ರ ಇನ್ನು ಸ್ವಲ್ಪ ಚಕ್ರ ಬರ್ತಿರ್ತೈತ್ರಿ ನಿರಕ್ಕ, ಅದ್ ಚಕ್ರ ಬಿಪಿ ಇಂದ ಬರಂಗಿಲ್ಲ, ಅದು ಬೇರೆ ಮತ್ತೆ ಇನ್ನು ಏನು ಪ್ರಾಬ್ಲಮ್ ಇರ್ಬೋದು ಅಂತಂದ್ರೆ ಡಾಕ್ಟರ್. ಚಕ್ರ ಬರೋದಕ್ಕ ಬಹಳಷ್ಟು ಕಾರಣಗಳವರಿ, ಅದ್ರೊಳಗೆ ಬಿಪಿ ಒಂದು. ಬಟ್ ನೀವೇನ್ ಹೇಳ್ತಾ ಇದ್ರಿ, 140 mmHg ಮೇಲಿಂದ ಮತ್ತೆ 90 mmHg ತೆಳಗಿಂದ, ಈ ಇಷ್ಟಕ್ಕ ಚಕ್ರ ಯೂಶ್ವಲಿ ಬರಂಗಿಲ್ರಿ. ಅದಕ್ಕ ನಿಮ್ ಡಾಕ್ಟರ್ ಹೇಳಿದ್ದು ಕರೆಕ್ಟ್ ಅದ, ಬೇರೆ ಏನೋ ಕಾರಣಗಳಿಂದ ಚಕ್ರ ಬರ್ತಿರ್ಬೋದು. ಈ 140-90 ಈಗ ಯೂಶ್ವಲಿ ನಿಮ್ಗೇನೋ ಚಕ್ರ ಬಂದಿತ್ತು ಅಂಥೇಳಿ ಏನೋ ಅವ್ರು ಗುಳಿಗೆ ಕೊಟ್ಟಿರ್ಬೋದು. ಹೆಚ್ಚಾಗಿ ಇಷ್ಟು ಬ್ಲಡ್ ಪ್ರೆಷರ್ ಹೆಚ್ಚಿದ್ರೆ ಗುಳಿಗೆ ಕೊಡಂಗಿಲ್ಲ. ನಿಮಗೆ ಸ್ವಲ್ಪ ಜೀವನ ಶೈಲಿಯಲ್ಲಿ ಬದಲಾವಣೆ ಮಾಡಕ್ ಅವರು ಯೂಶ್ವಲಿ ಹೇಳಿರ್ತಾರೆ. ಇಲ್ಲ 5 mg ಗುಳಿಗೆ ತಗೊಂಡಾರ, ರಿವರ್ಸ್ ಆಗೋ ಚಾನ್ಸ್ ಇದ್ರೆ ಮತ್ತೆ ಪ್ರಾಕ್ಟೀಸ್ ವಾಕಿಂಗ್ ಮಾಡ್ರಿ ಅಂತಂದಾರ. ಅದು ರಿವರ್ಸ್ ಆಗ್ಬೋದಲ್ರಿ? ಆಗ್ತದ್ರಿ, ಆಗ್ತದ್ರಿ. ಕಡಿಮೆ ಬರೇ ವಾಕಿಂಗ್ ಅಂತ ಒಂದೇ ಅಲ್ರಿ, ಬಹಳಷ್ಟು ಕಾರಣಗಳು ಅದಾವ. ಎಲ್ಲ ನೀವು ಕಂಪ್ಲೀಟ್ ನಿಮ್ಮ ಜೀವನ ಶೈಲಿ ಸ್ವಲ್ಪ ಅಂದ್ರೆ ಬೆಳಗಿನಿಂದ ನಿಮ್ದು ಎಲ್ಲ ದಿನಚರಿ ನೀವು ಬದಲಾವಣೆ ಮಾಡಿದ್ರೆ ಟೈಮಿಗೆ ಅಂದ್ರೆ ಮಲ್ಕೋಬೇಕು. ನೀವು ಎಷ್ಟು ಗಂಟೆಗೆ ಮಲ್ಕೋತೀರಿ? ಅದೇ ಏಕಾಗ್ರತೆಯನ್ನು ಮಾಡಿಸ್ಬೇಕು, ಟೆನ್ಷನ್ ಎಫರ್ಟ್ ಟೆನ್ಷನ್. ನೀವು ಎಷ್ಟು ಗಂಟೆಗೆ ಮಲ್ಕೋತೀರಿ, ಎಷ್ಟು ಗಂಟೆಗೆ ನಿದ್ದೆ ಮಾಡ್ತೀರಿ, ನಿಮ್ದು ಆಹಾರ ಸೇವನೆ, ನಿಮ್ದು ಏನರ ಟೆನ್ಷನ್ಸ್ ವರಿಸಿದ್ರೆ ಅದು ಕಡಿಮೆ ಆಗಬೇಕು. ಹಿಂಗೆ ಭಾಳಷ್ಟು ಕಾರಣ ಅದಾವ್ರಿ, ಅವೆಲ್ಲ ನಾವು ಬರೀ ವಾಕಿಂಗ್ ಒಂದೇ ಮಾತ್ರದಿಂದ ಅದು ಕಂಪ್ಲೀಟ್ಲಿ ಕಂಟ್ರೋಲ್ ಅಥವಾ ಕ್ಯೂರ್ ಆಗ್ತದನ ತಪ್ಪು. ಇನ್ನು ಮುಂದಿನ ಕರೆ. ಹಲೋ ಹಲೋ, ನಮಸ್ಕಾರ ಡಾಕ್ಟರ್, ನಾನು ಧ್ರುವ ಬಾಲ್ಕೋಟೆ ಅಂತ ಮಾತಾಡ್ಕತ್ತೇನೆ. ಧ್ರುವ ಅವರ ಪ್ರಶ್ನೆ ಕೇಳ್ರಿ ಡಾಕ್ಟರ್. ನಮಸ್ಕಾರ ಡಾಕ್ಟರ್ ಸರ್. ನಮಸ್ಕಾರ ರೀ. ಈಗ ಹೈ ಬ್ಲಡ್ ಪ್ರೆಷರ್ ಬಹಳ ಇದು ಮಾಡ್ತದೆ, ಹಾರ್ಟ್, ಬ್ರೈನ್ ಹೆಮರೇಜ್ ಆಗ್ತದೆ, ಪ್ಯಾರಲೈಸಿಸ್ ಆಗ್ತದೆ ಎಲ್ಲ ಕರೆ. ಆದ್ರೆ ಎಮರ್ಜೆನ್ಸಿ ಫಸ್ಟ್ ಏಡ್ ಏನ್ ಮಾಡ್ಬೇಕು ಡಾಕ್ಟರ್? ಎಮರ್ಜೆನ್ಸಿ ಹೈ ಬ್ಲಡ್ ಪ್ರೆಷರ್ ಬಂದ್ರೆ ಗೊತ್ತಾಗ್ತದೆ, ರೆಗ್ಯುಲರ್ ಟ್ಯಾಬ್ಲೆಟ್ಸ್ ತಗೋತಿರ್ತೇವೆ. ಒಮ್ಮೆಲೆ ಹೈ ಬ್ಲಡ್ ಪ್ರೆಷರ್ ಬಂದ ಹೊತ್ತಿನಾಗ ಎಮರ್ಜೆನ್ಸಿ ಏನ್ ಮಾಡ್ಬೇಕು? ಆಗ ಇಮಿಡಿಯೇಟ್ಲಿ ಡಾಕ್ಟರ್ ಸಿಗುತ್ತಿರಲ್ಲ, ಅವ್ ಫಸ್ಟ್ ಏಡ್ ಯಾವ ಟೈಪ್ ಮಾಡ್ಬೇಕು? ಪ್ರಿವೆಂಟ್ ಟು ಬೆಟರ್ ದೇ ಹಾರ್ಮ್ ಆಗ್ತು, ಎರಡನೇದು ಎಂಬ್ರಿಯೋಕ್ ಏನ್ ಹೊರತು ಬಿಡ್ತಾರೆ, ಪ್ರೆಗ್ನೆಂಟ್ ಲೇಡೀಸ್ ಇರ್ತಾರೆ ಅವ್ರ ಹೈ ಬರ್ತಾರೆ ಸರ್, ಅದ್ರ ಎಂಬ್ರಿಯೋಕ್ ಏನ್ ಹೊರತು ಬಿಡ್ತದೆ ಅಂತ ಪ್ರಶ್ನೆ ಕೇಳಿಕತ್ತೇನೆ. ಹೌದ್ರಿ, ನಿಮ್ದು ಮೊದಲನೇ ಪ್ರಶ್ನೆಗೆ ಈಗ ಅದು ಹೆಚ್ಚಾಗಿ ಯೂಶುವಲಿ ಇಂಥವ್ ಏನೋ ಕಾಂಪ್ಲಿಕೇಶನ್ಸ್ ಬಂದಾಗ ನೀವು ಹಾಸ್ಪಿಟಲೈಸ್ ಆಗೇಬೇಕು, ಬೇರೆದೇನು ವೇ ಇಲ್ಲ. ಒಂದನೇದು. ಎರಡನೇದು ಪ್ರಶ್ನೆಗೆ ಹೈ ಬ್ಲಡ್ ಪ್ರೆಷರ್, ಪ್ರೆಗ್ನೆಂಟ್ ಇದ್ದಾಗ ಬ್ಲಡ್ ಪ್ರೆಷರ್ ಹೆಚ್ಚಾಗ್ತಿತ್ತಂದ್ರೆ ಅದು ಡೆಫಿನೆಟ್ಲಿ ಗ್ರೋಯಿಂಗ್ ಫೀಟಸಿಗೆ ಎಫೆಕ್ಟ್ ಆಗ್ತದ್ರಿ, ಸ್ಪೆಷಲಿ ಡೆಲಿವರಿ ಟೈಮಿನಾಗ ಪ್ರಾಬ್ಲಮ್ ಆಗ್ತದ್ರಿ. ಸೊ ಅದು ಕೂಡ ಬ್ಲಡ್ ಪ್ರೆಷರ್ ಪ್ರೆಗ್ನೆನ್ಸಿ ಟೈಮಿನಾಗ ಅದು ಕಂಟ್ರೋಲ್ನಾಗ ಇರಬೇಕು. ಸರ್, ಈಗ ಸಾಮಾನ್ಯವಾಗಿ ರಕ್ತದ ಒತ್ತಡ ಎಷ್ಟಿರಬೇಕು? ಓಕೆ, ಈಗ ರಕ್ತದ ಒತ್ತಡ ನಾವು ಯೂಶ್ವಲಿ ಎರಡು ವ್ಯಾಲ್ಯೂ ಕೊಡ್ತೀವಿ ರೀ, ಒಂದು ಸಿಸ್ಟಾಲಿಕ್ ಬ್ಲಡ್ ಪ್ರೆಷರ್ ಮತ್ತೊಂದು ಡಯಾಸ್ಟಾಲಿಕ್ ಬ್ಲಡ್ ಪ್ರೆಷರ್ ಅಂತ. ಅಂದರೆ ಅದು ಮೇಲಿರೋದು ವ್ಯಾಲ್ಯೂ 110 mmHg ಇದೆ. ಹೆಚ್ಚಾಗಿ ನಂಬಲ್ಲಿ ಇಲ್ಲಿ ವುಮೆನ್ಸ್ ಹೆಣ್ಮಕ್ಳಿಗೆ 100 mmHg ನಾರ್ಮಲ್ ಕನ್ಸಿಡರ್ ಮಾಡ್ತೀವಿ ವುಮೆನ್ಸ್ನಾಗೆ. ಸೊ 110 mmHg ಇದೆ, 140 mmHg ಸಿಸ್ಟಾಲಿಕ್, 139 mmHg ವರೆಗೆ ನಾರ್ಮಲು. ಮತ್ತು ಕೆಳಗಡೆ ಡಯಾಸ್ಟಾಲಿಕ್ ಬ್ಲಡ್ ಪ್ರೆಷರ್ ಏನು ಇದೆ ಅದು 70 mmHg-89 mmHg ವರೆಗೆ ನಾರ್ಮಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಬಟ್ 120-139 ಕೂಡ ನಾವು ಹೈ ನಾರ್ಮಲ್ ಬ್ಲಡ್ ಪ್ರೆಷರ್ ಅಂದರೆ ಅವಾಗ ಸ್ವಲ್ಪ ಕಾಳಜಿ ತೊಗೋಬೇಕಂತ ಸಿಸ್ಟಾಲಿಕ್ ಅನ್ನೋದು. ಇನ್ನು ಮುಂದಿನ ಕರೆ. ಹಲೋ, ಹಲೋ ಮೇಡಮ್. ಹಲೋ, ಯಾರು ಕರೆ ಮಾಡ್ತಾ ಇದ್ದೀರಿ, ಎಲ್ಲಿಂದ ಮಾತಾಡ್ತೀರಿ? ಚಂದನ್ ಅವರು. ಚಂದನ್, ನಿಮ್ಮ ಪ್ರಶ್ನೆ ಕೇಳ್ರಿ. ನಮಸ್ಕಾರ ಸರ್. ನಮಸ್ಕಾರ ರೀ ಸರ್. ಈಗ ಯೋಗನ ಯಾವ ಟೈಮಲ್ಲಿ ಎಷ್ಟು ಟೈಮ್ ಮಾಡಬೇಕು ಅಂತ ಕೇಳ್ಬೇಕು. ಓಕೆ, ಸೊ ನೀವು ಈಗ ಯೋಗ, ನಾವು ಇವತ್ತೊಂದು ಈಗ ನೀವು ನಮ್ಮದು ಟೈಟಲ್ನಾಗ ನೋಡಿರ್ಬೋದು, ನಾವು ಬರೀ ಯೋಗ ಒಂದು ಬರೀ ಪ್ರಾಕ್ಟೀಸ್ ಮುಂಜಾನೆ ಬೆಳಿಗ್ಗೆ ಅಥವಾ ಸಾಯಂಕಾಲ ಅಷ್ಟೇ ಅಲ್ಲ, ನಾವು ಯೋಗ ಜೀವನ ಶೈಲಿ ಅಂಥೇಳಿ ನಾವು ಉಪಯೋಗ, ಅದು ಜೀವನ ಶೈಲಿ ಅಂದರೆ ಮಾರ್ನಿಂಗ್ದಿಂದ ನೈಟ್ವರೆಗೆ ನೀವು ಹೋಲ್ ಡೇ ಅದೊಂದು ಯೋಗ ಜೀವನ ಶೈಲಿ ಅಳವಡಿಸ್ಕೋಬೇಕು. ನೀವು ಪ್ರಾಕ್ಟೀಸ್ ಮಾಡೋದು ಬಂತಂದ್ರೆ ನೀವು ಒಂದು 20-30 minutes ಮಾಡಿದ್ರೂ ಓಕೆ, ನೀವು ಬೆಳಿಗ್ಗೆ ಅಥವಾ ಸಾಯಂಕಾಲ ಇದು ಎರಡು ಟೈಮು ನೀವು ಪ್ರಾಕ್ಟೀಸ್ ಮಾಡ್ಬೋದು. ಸರ್, ಈಗ ಯೋಗ ಅಂದರೆ ಆಸನ, ಎಕ್ಸಸೈಸ್ ಅನ್ನುವಂತಹ ಒಂದು ಭಾವನೆನ ಬಹಳಷ್ಟು ಜನರಲ್ಲಿ ಅದ. ನೀವು ಈಗ ಡಾಕ್ಟ್ರೇ ಒಂದು ಕೆಲಸ ಮಾಡ್ತಾ ಇರ್ತದ್ರೆ, ಈಗ ಯೂಟ್ಯೂಬ್ ಪ್ಲಾಟ್ಫಾರ್ಮ್ ಅದ, ಬೇರೆ ಬೇರೆ ಮಾಧ್ಯಮದೊಳಗೆ ವಿಡಿಯೋಗಳ ಮೂಲಕ ನೋಡಿ ಯೋಗವನ್ನು ಪ್ರಾಕ್ಟೀಸ್ ಮಾಡ್ತಾರೆ, ಯಾವುದೇ ಯೋಗ ಗುರುಗಳ ಹತ್ರ ಹೋಗೋದಿಲ್ಲ, ಅವರಿಗೆ ನೀವೇನಾದರೂ ಹೇಳ್ತೀರಿ? ಯೂಟ್ಯೂಬ್ ಮುಖಾಂತರ ನೋಡಿಕೊಂಡು ಪ್ರಾಕ್ಟೀಸ್ ಮಾಡಬಹುದು, ಆದರೆ ಯಾವುದೇ ಪ್ರಾಕ್ಟೀಸ್ಗಳು ಯಾವುದೋ ಡಿಫಿಕಲ್ಟ್ ಆಸನಗಳೇ ಎಟ್ ಎ ಟೈಮ್ ಮಾಡಬೇಕಂತಿಲ್ಲ, ಸ್ಲೋ ಆಗಿ ಅವರು ಅದು ಸ್ಪೆಷಲಿ ಆಸನಗಳು ಮಾಡೋದು. ಒಂದೇ ನಿಮ್ಮದು ಮೊದಲನೇ ಪ್ರಶ್ನೆ ಬರೀ ಆಸನಗಳು ಯೋಗ ಅಲ್ಲ, ಎರಡನೇ ಪ್ರಶ್ನೆ ಬರೀ ಪ್ರಾಣಾಯಾಮ ಯೋಗ ಅಲ್ಲ. ಈ ಯೋಗದ ನಾವು ಒಂದು ಯೂಶ್ವಲಿ ಒಂದು ಜೀವನ ಶೈಲಿ ಅಂತೀವಿ, ಸೊ ಅದು ಕಂಪ್ಲೀಟ್ಲಿ ಜೀವನ ಶೈಲಿ ಅಳವಡಿಸ್ಕೊಂಬೋದು ಬೆಟರ್. ಎರಡನೇದು ಯೂಟ್ಯೂಬ್ ನೋಡ್ಕೊಂಡು ಆಸನಗಳು ಪ್ರಾಕ್ಟೀಸ್ ಮಾಡೋದು ಸರಿ, ಆದರೆ ಭಾಳಷ್ಟು ಡಿಫಿಕಲ್ಟ್ ಆಸನಗಳು ನಾವು ಯೂಟ್ಯೂಬ್ ನೋಡ್ಕೊಂಡು ಮಾಡ್ಲಿಕ್ಕೆ ಹೋಗಬಾರ್ದು. ಈಗ ಭಾಳಷ್ಟು ಕೇಸಸ್ ಕೂಡ ಯಾರಿಗೋ ಲಿಗಮೆಂಟ್ ಟಿಯರ್ ಆಯಿತು, ಭಾಳಷ್ಟು ಅನ್ನೆಸೆಸರಿ ಸ್ಟ್ರೆಚ್ ಮಾಡಿ ಪೇನ್ ಮಾಡಿಕೊಂಡ್ರು. ಒಬ್ಬ ಗುರುಗಳ ಮಾರ್ಗದರ್ಶನ ಪಡೆಯೋದು ಉತ್ತಮ ಉತ್ತಮ ರೀ ಆಲ್ವೇಸ್, ಯಾಕೆಂತಂದ್ರೆ ಅದೊಂದು ಆಸನಸ್ ಕರೆಕ್ಟಾಗಿ ಮಾಡೋದು ಬೆಟರ್. ಇನ್ನು ಮುಂದಿನ ಕರೆ. ಹಲೋ, ಹಲೋ, ಹಲೋ, ಇದು STM ಆರೋಗ್ಯ ಸಂವಾದ, ಯಾರು ಕರೆ ಮಾಡ್ತಾ ಇದ್ದೀರಿ? ನಾನು ಶ್ರೀಕಾಂತ್ ಹಾದಿಮನಿ, ಶಿರಹಟ್ಟಿ, ಗದಗ ಜಿಲ್ಲೆಯಿಂದ ರೀ. ಹೌದು, ಡಾಕ್ಟರ್ಗೆ ನೇರವಾಗಿ ನಿಮ್ಮ ಪ್ರಶ್ನೆ ಕೇಳ್ರಿ, ಕೇಳುವಾಗ ನಿಮ್ಮ ವಯಸ್ಸನ್ನು ಹೇಳಿ ಪ್ರಶ್ನೆ ಕೇಳ್ರಿ. ಹಾಂ, ನಮಸ್ಕಾರ ಡಾಕ್ಟ್ರ. ನಮಸ್ಕಾರ ರೀ. ನಾನು ವಯಸ್ಸು 57. ಓಕೆ, ನಂದು BP ನಾರ್ಮಲ್ ಇದೆ ಡಾಕ್ಟ್ರ. ಹ್ಞೂ ಹ್ಞೂ. ಡೈಲಿ ಯೋಗಾಸನ ಮಾಡ್ತೀನಿ, ಮೆಷಿನ್ ಒಳಗೆ ಅದು 4 ಗಂಟೆಗೆ. ಹ್ಞೂ ಹ್ಞೂ. ಸೂರ್ಯ ನಮಸ್ಕಾರ ಇವೆಲ್ಲ ಯೋಗಾಸನಗಳನ್ನ ಕುತ್ಕೊಂಡು ನಿತ್ಕೊಂಡು ಮಾಡ್ತಕ್ಕಂತ ಯೋಗಾಸನ ಎಲ್ಲ ಮಾಡ್ತಾ ಇದ್ದೀನಿ. ಅದು ನಾರ್ಮಲ್ ಇದ್ದ BP ಇದು ಮಾಡ್ಲಿಕ್ಕೆ ಬರ್ತದ? ಏನ್ ನಂಗೆ ನೀವು ಏನು ಪ್ರಶ್ನೆ ಕೇಳ್ತಾ ಇದ್ದೀರಿ ಅಂದ್ರೆ, ಯೋಗದ ಮೂಲಕ BP ನಾರ್ಮಲ್ ಮಾಡಬಹುದೇನು ಅಂತ ಕೇಳ್ತೀರಿ? ಇಲ್ಲ ಇಲ್ಲ, ಲೋ BP ಅದ ನಂದು. ಲೋ BP ಇದೆ. ಈಗ ಎರಡು ಉಪಯೋಗ ಆಗ್ತದ್ರಿ, ಲೋ BP ಇದ್ರೆ ಅದು ನಾರ್ಮಲ್ ಬರ್ಬೋದು, ಹೆಚ್ಚಿದ್ರೆ ಕಡಿಮೆ ಆಗ್ಬೋದು. ಸರಿ, ಆರೋಗ್ಯಕರ ಆಹಾರ, ಸಾತ್ವಿಕ ಆಹಾರ ರಕ್ತದೊತ್ತಡವನ್ನು ನಿಯಂತ್ರಣಕ್ಕೆ ತರಲು ಸಹಾಯಕಾರಿ ಅಂತ ನೀವು ಹೇಳಿದ್ರಿ, ಅದು ಹೇಗೆ ಅಂತ ಹೇಳ್ತೀರಿ? ಓಕೆ ಮೇಡಮ್, ಈಗ ನಾವು ಬರೀ ಮೆಂಟಲ್ ಸ್ಟ್ರೆಸ್ ಅಂತ ಹೇಳಿ ಒಂದೇ ಯೂಶ್ವಲಿ ನಾವು ಹೆಚ್ಚಾಗಿ ಹೇಳ್ತೀವಿ. ಈಗ ನಾವು ಅನ್ಹೆಲ್ದಿ ಡಯಟು ತೊಗೊಂಡಿದ್ರು ಕೂಡ ಬಹಳಷ್ಟು ಸ್ಟ್ರೆಸ್ ನಮ್ಮದು, ಈಗೇನು ಇಂಟೆಸ್ಟೈನ್ ಅಂತೀವಿ, ಸ್ಟೊಮಕ್ ಅಂತೀವಿ, ಈಗ ನಾವು ಅನ್ಹೆಲ್ದಿ ಡಯಟ್ ತೊಗೊಂಡಿದ್ರೆ ಅಲ್ಲೇನು ಅನ್ಹೆಲ್ದಿ ಡಯಟ್ದಿಂದ ನಮ್ಮದು ಇಂಟೆಸ್ಟೈನಾಗಿರೋ ಎಷ್ಟೋ ಮೈಕ್ರೋ ಆರ್ಗ್ಯಾನಿಸಮ್ಸ್ ಇದ್ದಿರ್ತಾವೆ, ಆ ಮೈಕ್ರೋ ಆರ್ಗ್ಯಾನಿಸಮ್ಸಿಗೆ ಎಫೆಕ್ಟ್ ಆಗಿರೋದ್ರಿಂದ ಬ್ರೇನು ಮತ್ತು ಈಗ ಯೂಶ್ವಲಿ ನೀವು ನೋಡಿರ್ಬೋದು, ನಾವೇನೋ ಸ್ವಲ್ಪ ಊಟ ಸರಿ ಆಗಲಿಲ್ಲ, ಹೊಟ್ಟೆ ಸರಿ ಇಲ್ಲ ಅಂತಂದ್ರೆ ಯೂಶ್ವಲಿ ನಮ್ಮ ಮನಸ್ಸು ಸರಿ ಇರೋಂಗಿಲ್ಲ. ಹಂಗೆ ಮನಸ್ಸು ಸರಿ ಇಲ್ಲ ಅಂತಂದ್ರೆ ಊಟ ಕೂಡ ಜೀರ್ಣ, ನಾವು ಊಟ ಮಾಡಿದ ಕೂಡ ಜೀರ್ಣ ಆಗೋದಿಲ್ಲ. ಸೊ ಅದಕ್ಕೆ ಆ ಡಯಟ್, ಹೆಲ್ದಿ ಡಯಟ್ ಅನ್ನೋದು ಅಂದರೆ ಇಂಪಾರ್ಟೆಂಟ್. ಹೆಲ್ದಿ ಡಯಟು ತೊಗೊಂಡಿದ್ರೆ, ಹೆಲ್ದಿ ಡಯಟ್ ಅಂದರೆ ಯೂಶ್ವಲಿ ಫ್ರೆಶ್ಲಿ ಪ್ರಿಪೇರ್ಡ್ ಫುಡ್ಡಿಗೆ ನಾವು ಹೆಲ್ದಿ ಡಯಟಿಗೆ ಒಂದು ಫಸ್ಟು, ಎಲ್ಲ ಪ್ಯಾಕ್ಡ್ ಫುಡ್ಸು ಎಲ್ಲ ಅವಾಯ್ಡ್ ಮಾಡಬೇಕು. ಸಾತ್ವಿಕ ಫುಡ್ಡು ಯೂಶ್ವಲಿ ಫ್ರೆಶ್ಲಿ ಪ್ರಿಪೇರ್ಡ್ ಫುಡ್ಡು ಬೆಸ್ಟ್. ಎಷ್ಟೇ ಪ್ಯಾಕ್ಡ್ ಫುಡ್ಸ್ ಅದಾವ, ಎಲ್ಲ ಪ್ಯಾಕ್ಡ್ ಫುಡ್ಸು ನಾವು ಅವಾಯ್ಡ್ ಮಾಡಬೇಕು. ಯಾಕಂದರೆ ಈ ಪ್ಯಾಕ್ಡ್ ಫುಡ್ಸ್ ತಿನ್ನೋದ್ರದಿಂದ ಅದರ ಎಷ್ಟು ಯೂಶ್ವಲಿ ಒಂದು ಪ್ರಿಸರ್ವೇಟಿವ್ಸ್ ಇರ್ತಾವೆ, ಅವೆಲ್ಲ ಪ್ರಿಸರ್ವೇಟಿವ್ಸು ಒಂದು ಕೆಮಿಕಲ್ಸು, ಅವಕ್ಕೆಲ್ಲ ಕೆಮಿಕಲ್ಸು ನಮ್ಮದು ಇಂಟಸ್ಟೈನಲ್ಲಿಗಿರೋ ಮೈಕ್ರೋ ಆರ್ಗ್ಯಾನಿಸಮ್ಸಿಗೆ ಡ್ಯಾಮ್ ಎಫೆಕ್ಟ್ ಮಾಡ್ತಾವೆ, ಅದರದಿಂದ ನಮಗೆ ಸ್ಟ್ರೆಸ್ ಹೆಚ್ಚಾಗ್ತದೆ, ಆ ಸ್ಟ್ರೆಸ್ನಿಂದ ಕೂಡ ಬ್ಲಡ್ ಪ್ರೆಷರ್ ಹೆಚ್ಚಾಗ್ಬೋದು. ಹೀಗಾಗಿ ಆರೋಗ್ಯಕರ ಆಹಾರ ಮತ್ತು ಸಾತ್ವಿಕ ಆಹಾರ ನಮ್ಮ ಬೆನಿಫಿಟ್. ಹಲೋ ಹಲೋ ಹಲೋ, ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ. ಹಲೋ ಮೇಡಮ್, ನಾ ಬಾಗಲಕೋಟೆ ನವನಾರದಿಂದ ಮಹೇಶ್ ಮರೇಶ್ಕರ್ ರೀ. ಮಹೇಶ್ ಅವರ ಪ್ರಶ್ನೆ ಕೇಳ್ರಿ. ಮೇಡಮ್, ನಂಗೆ ಬಿ ಪಿ 150 ಇದೆ. ಓಕೆ. ಹಲೋ. ಓಕೆ ಹೇಳ್ರಿ. ಡಾಕ್ಟರ್ ಕೇಳ್ತಾ ಇದ್ದಾರೆ, ಕೆಳಗಿನ ಬಿ ಪಿನೂ ಹೇಳ್ಬಿಡ್ರಿ, ಅದು ಎರಡು ವ್ಯಾಲ್ಯೂ ಇರ್ತಾವಲ್ಲ. ಇಲ್ಲ ಮೇಡಮ್, ನಂದು ಒಂದು ಒಂದೇ ವ್ಯಾಲ್ಯೂ ಇದೆ, 150 ಬಿ ಪಿ ಇದೆ ನಂದು. ಓಕೆ ಓಕೆ. ಮೇಡಮ್, ಅವ್ರು ನಮಗೆ ಗುಳಿಗೆ ತಗೋ ಅಂತ ಹೇಳಿದ್ರು. ಹ್ಞೂ ಹ್ಞೂ. ನಾ ಇನ್ನ ತಗೊಂಡಿಲ್ಲ ಸರ್ ಇವಾಗ. ಹ್ಞೂ ಹ್ಞೂ. ಅದು ಮುಂದೆ ಏನಾದರೂ ಹೆಚ್ಚು ಏನಾದ್ರು ಆಗ್ಬೋದಾ ಅಂತ? ಇಲ್ಲ, ಈಗ ನೀವು ರೆಗ್ಯುಲರ್ ನೀವು ಡಾಕ್ಟರ್ ಕಡೆ ಹೋಗಬೇಕು, ಅದು ತಪಾಸಣೆ ಮಾಡಬೇಕು. 150 ಇತ್ತಂದ್ರೆ ಅವ್ರ ಗುಳಿಗೆ ಸಜೆಸ್ಟ್ ಮಾಡಿದರೆ ತಗೋರಿ, ಆ ಗುಳಿಗೆ ಜೋಡಿ ನೀವು ಈ ಯೋಗ ಅಭ್ಯಾಸ ಮಾಡೋದಾಗಲಿ, ನಿಮ್ಮದು ಟೈಮಿಗೆ ನಿದ್ದೆ ಎಷ್ಟು ಗಂಟೆಗೆ ನೀವು ಯೂಶ್ವಲಿ ಮಲ್ಕೋತೀರಿ, ಜಲ್ದಿ ಮಲ್ಕೋಬೇಕು, ಬೇಗ ಜಲ್ದಿ ಏಳಬೇಕು, ಫ್ರೆಶ್ಲಿ ಒಂದು ಹೆಲ್ದಿ ಊಟ ತಗೋಬೇಕು. ಅಲ್ಲ ಸರ್, ಊಟ ಏನೇನು ಮಾಡಬೇಕು ಅದಕ್ಕೆ? ಊಟ ಅದಕ್ಕೇನು ಸ್ಪೆಸಿಫಿಕ್ ಇಲ್ಲರಿ, ನಾವೇನು ರೂಟೀನಾಗಿ ಯೂಶ್ವಲಿ ನಾವು ಇಲ್ಲಿ ಊಟ ಮಾಡ್ತೀವಿ ನಮ್ಮ ಏರಿಯಾನಾಗ, ಅದು ನಮ್ಮದು ಸಾತ್ವಿಕ ಫುಡ್ಡೇ. ನೀವು ಸ್ಥಳೀಯವಾಗಿ ಲೋಕಲ್ ಫುಡ್ಡು? ಲೋಕಲ್ ಫುಡ್ಡು, ಸೀಸನಲ್ ಫ್ರೂಟ್ಸು, ಯಾವ ಸೀಸನ್ನಲ್ಲಿ ಬೆಳೀತಕ್ಕಂಥ ಆ ಫ್ರೂಟ್ಸ್ ತಿನ್ನೋದಾಗಲಿ, ನಾವು ಲೋಕಲ್ ಏನು ಭಾಳ ದಿವಸದಿಂದ ನಾವೇನು ಊಟ ಮಾಡ್ತಾ ಇದ್ದೀವಿ ಅದು ನಮಗೆ ಒಳ್ಳೆಯದು. ಅಲ್ಲ ಸರ್, ಈಗ ನಂದು 150 ಇದೆ, ಬಿ ಪಿ ಇದೆ, ಹಾಗಾದರೆ ಮ್ಯಾಲಿರೋದು ನೀವು ಮೋಸ್ಟ್ಲಿ ಹೇಳ್ತಾ ಇದ್ದೀರಿ, ನಾವು ಮ್ಯಾಲಿರೋದು 139 ನಾರ್ಮಲ್ ಅಂತ ಕನ್ಸಿಡರ್ ಮಾಡ್ತೀವಿ, ಇದು ಸ್ವಲ್ಪ ಹೆಚ್ಚು ಅದ ರೀ. ನೀವು ನಿಮ್ಮ ಡಾಕ್ಟರ್ಸಿಗೆ ಕನ್ಸಲ್ಟ್ ಮಾಡ್ರಿ. ಅದೇ ಅವರು ಡಾಕ್ಟರ್ಸ್ ಅವರು ಗುಳಿಗೆ ತಗೋಂತ ಹೇಳಿದ್ರು ಸರ್. ಹ್ಞೂ ಹ್ಞೂ. ನಾವು ತೊಗೊಳಿಲ್ಲ ಸರ್, ಅದು ಗುಳಿಗೆ ಆಗೇ ಬಿಟ್ಬಿಟ್ಟಿವಿ. ನಡೀತದ್ರಿ, 150 ಒಂದು ಸ್ವಲ್ಪ ದಿನ ನೀವು ಅದು ಈ ಲೈಫ್ ಸ್ಟೈಲ್ ಚೇಂಜಸ್ ಅಂತ ಏನು ಹೇಳ್ತೀವಿ, ಜೀವನ ಶೈಲಿದಲ್ಲಿ ಬದಲಾವಣೆ ಅಂತ ಏನು ಹೇಳ್ತೀವಿ, ನಿಮ್ಮದು ಊಟದಾಗ ನಿದ್ದಿದಾಗ ರೆಸ್ಟು ಎಲ್ಲ ಮಾಡಿ ಈ ಯೋಗಾಸನ ಎಲ್ಲ ಪ್ರಾಕ್ಟಿ, ಯೋಗ ಪ್ರಾಣಾಯಾಮ ಮೆಡಿಟೇಷನ್ ಇಂಥವೆಲ್ಲ ಪ್ರಾಕ್ಟೀಸ್ ಮಾಡಿದ ನಂತರ ಕೂಡ ಅದು ಕಡಿಮೆ ಆಗ್ತಾ ಇಲ್ಲ ಅಂತಂದರೆ ಅವಾಗ ಡ್ರಗ್ ನೀವು ಗುಳಿಗೆ ಶುರು ಮಾಡ್ಬೋದು, ಬಟ್ ರೆಗ್ಯುಲರ್ ನೀವು ಚೆಕಪ್ ಮಾಡ್ತಾ ಇರಬೇಕು. ಸರಿಗ, ಮುಂದಿನ ಕರೆ. ಹಲೋ ಹಲೋ. ಹಾಂ ಹಲೋ ಮೇಡಮ್. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತೀರಿ? ಕೃಷ್ಣ ಅಂತೇಳಿ, ಧಾರವಾಡಿಂದ. ಕೃಷ್ಣ, ನಿಮ್ಮ ಪ್ರಶ್ನೆ ಕೇಳಿರಿ. ಹಾಂ ಮೇಡಮ್. ಹಲೋ ಸರ್. ಹಲೋ. ಹಾಂ ಹಲೋ ಸರ್, ನಮಸ್ತೆ. ನಮಸ್ಕಾರ ರೀ ಸರ್. ಈಗ ಇದು ಸೂತ್ರ ನೀತಿ ಅಂತ ಬರ್ತದಲ್ಲ ಸರ್, ಇದರಲ್ಲಿ ಯೋಗಾಸನದಲ್ಲಿ, ಅದು ಮಾಡ್ಕೊಳ್ಳೋದ್ರಿಂದ ಏನ್ ಒಳ್ಳೇದೇನು ಸರ್? ಅದು ಹಾಂ ಮಾಡ್ಬೋದಲ್ರಿ, ಈಗ ಎಷ್ಟೋ ಕ್ರಿಯೆಗಳು ಅದಾವ್ರಿ ಅದ್ರೊಳಗೆ, ಇದು ಒಂದು ಕ್ರಿಯೆ. ಯೂಶ್ವಲಿ ಈಗ ಒಂದು ಕ್ಲೀನಿಂಗ್ ಟೆಕ್ನಿಕ್ ಅಂತೀರಿ, ಅದು ಕ್ರಿಯೆಗಳೆಲ್ಲ ಕ್ಲೀನ್ಸಿಂಗ್ ಟೆಕ್ನಿಕ್. ಯೂಶ್ವಲಿ ಈಗ ಎಲ್ಲ ಬೇರೆ, ಈಗ ನೀವು ಅದು ಅಷ್ಟಾಂಗ ಯೋಗ ಅಂತ ಕೇಳಿದ್ರೆ, ನೀವು ಆಸನ ಪ್ರಾಣಾಯಾಮ ಮೆಡಿಟೇಷನ್ ಮಾಡೋದಕ್ಕಿಂತ ಮುಂಚೆ ನಾವು ಯೂಶ್ವಲಿ ಎಲ್ಲ ಇವು ಕ್ರಿಯೆಗಳೇನು ಮಾಡ್ತಾರ್ರಿ, ಕ್ರಿಯೆಗಳು ಮಾಡೋದಾಗಲಿ, ಪೂರ್ತಿ ನಿದ್ದೆ ಆಗಬೇಕ್ರಿ, ಒಳ್ಳೆಯ ಆಹಾರ ಸೇವನೆ ಆಗಬೇಕು, ಅದರ ನಂತರ ನೀವೆಲ್ಲ ಪ್ರಾಕ್ಟೀಸ್ ಮಾಡ್ಬೋದು. ಸೊ ಅದು ಸೂತ್ರ ನೀತಿ ಮಾಡ್ಬೋದು. ಏನ್ರಿ ಎಷ್ಟು ದಿನಕ್ಕೆ ಮಾಡ್ಕೊಂಡ್ರೆ ಒಳ್ಳೇದು ಅಂತ, ಎಷ್ಟು ದಿವಸ ಎಷ್ಟು ದಿನಕ್ಕೊಮ್ಮೆ ಮಾಡಿದ್ರೆ ಒಳ್ಳೇದು ಅಂತೀರಿ ನೀವು? ಹಾಂ, ಓಕೆ ಓಕೆ ಓಕೆ. ಸೊ ನೀವು ಬಿಗಿನಿಂಗ್ನಲ್ಲಿ ನೀವು ಬೇಕಾಗಿದ್ರೆ ನೀವು ಅದು ವೀಕ್ದಾಗ ಟ್ವೈಸು ಮಾಡಿರಿ, ಅಲ್ಲಿಂದ ಸರಿ ಸ್ಲೋಲಿ ಇನ್ಕ್ರೀಸ್ ಮಾಡಿರಿ. ಸರ್, ಈಗ ನಮಗೆ ಬರುವಂಥ ಒಂದು ಸಾಮಾನ್ಯರಿಗೆ ಸಂಶಯ ಅಂತ ಹೇಳಿದ್ರೆ, ಈಗ ಬೇರೆ ಬೇರೆ ವಯೋಮಾನದವ್ರು ಇರ್ತಾರೆ, ಕೆಲವರು 60-70 ಇರ್ತಾರೆ, 25-30, ಇವರು ಎಲ್ಲರೂ ಈಗ ಯೋಗದ ಒಂದು ಅಂಗವಾಗಿ ಆಸನಗಳನ್ನು ತೆಗೆದುಕೊಂಡಾಗ ಈ ಆಸನಗಳನ್ನು ಎಲ್ಲ ವಯಸ್ಸಿನವರು ಮಾಡಬಹುದು, ಇನ್ನು ಆಯಾ ವಯಸ್ಸಿಗೆ ತಕ್ಕಂತೆ ಬೇರೆ ಬೇರೆ ಇರ್ತದೆ ಈ ಆಸನಗಳು? ಮೇನ್ಲಿ ಫಸ್ಟು ಅದು ಮಾಡೋದ್ರಿಂದ ನಾವೇನು ಫ್ಲೆಕ್ಸಿಬಿಲಿಟಿ ಇನ್ಕ್ರೀಸ್ ಆಗ್ತದೆ ಅಂತೀವಿ, ಅಂದರೆ ಜಾಯಿಂಟ್ಸ್ ಮೇಲೆ ಬೀಳ್ತಕ್ಕಂಥ ಪ್ರೆಷರ್ ಕಡಿಮೆ ಆಗ್ತದೆ, ನಮ್ಮ ಮಸಲ್ಸ್ ರಿಲ್ಯಾಕ್ಸ್ ಆಗ್ತವೆ. ಬಟ್ ಏಜ್ ವೈಸ್ ಎಲ್ಲ ಆಸನಗಳು ಎಲ್ಲರೂ ಮಾಡಬಾರ್ದು ಅವ್ರವ್ರಿಗೆ. ಈವನ್ ಕೆಲವೊಂದು ಏಜಿಗೆ ಅವ್ರು ಭಾಳ ದಿವಸದಿಂದ ಪ್ರಾಕ್ಟೀಸ್ ಮಾಡ್ಕೊತ ಬರ್ತಿದ್ರು ಅಂತಂದರೆ ಅವರು ಭಾಳಷ್ಟು ಆಸನಗಳು ಮಾಡ್ಬೋದು. ಬಟ್ ಭಾಳ ಜನರು ಯಾವಾಗೂ ಮಾಡೇ ಇಲ್ಲ ಇಷ್ಟು ದಿವಸದ. ಈಗ ಬಿಗಿನರ್ಸ್ ಅದಾರ, ಬಿಗಿನರ್ಸ್ ಅಂದರೆ ಅವರು ಸ್ಲೋಲಿ ಸ್ವಲ್ಪ ಸ್ವಲ್ಪ ಸ್ಟ್ರೆಚ್ ಮಾಡ್ಕೋತಾನೆ ಹೆಚ್ಚು ಮಾಡ್ಬೇಕು. ಅವರು ಬಹಳಷ್ಟು ವಯಸ್ಸಾಗಿ ಒಮ್ಮಿಗೆ ಕ್ಲಿಷ್ಟಕರ ಆಸನಗಳಿಂದ ಶುರು ಮಾಡಬಾರ್ದು. ಯಂಗ್ ಆಗಲಿ, ಮಿಡಲ್ ಏಜ್ಡ್ ಆಗಲಿ, ಓಲ್ಡ್ ಏಜ್ ಆಗಲಿ, ಎಲ್ಲರೂ ಶುರುದಿಂದೇ ಭಾಳಷ್ಟೆಲ್ಲ ಡಿಫಿಕಲ್ಟ್ ಆಸನಸ್ ಆಗಲಿ, ಭಾಳಷ್ಟು ಅತಿ ಸ್ಟ್ರೆಚ್, ಭಾಳಷ್ಟು ಈಗ ಆಸನಸ್ಗಳ್ದಾಗ ಯೂಶ್ವಲಿ ನಾವು ಸ್ಟ್ರೆಚ್ ಕೊಡ್ತೀವಿ ರೀ, ಆ ಭಾಳಷ್ಟು ಸ್ಟ್ರೆಚ್ ಮಾಡಬಾರ್ದು, ಸ್ಲೋಲಿ ಮಾಡೋದೇ ಒಳ್ಳೆಯದು. ಇನ್ನು ಮುಂದಿನ ಕರೆ. ಹಲೋ ಹಲೋ ಹಲೋ, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತೀರಿ? ಕೃಷ್ಣಾರೆಡ್ಡಿ ಅಂತ ಹೇಳಿ, ಅಣ್ಣಿಗೇರಿಯಿಂದ ರೀ. ಅಣ್ಣಿಗೇರಿಯಿಂದ? ಕೃಷ್ಣಾರೆಡ್ಡಿ. ಕೃಷ್ಣಾರೆಡ್ಡಿ, ಈ ಹಿಂದೆ ಮಾಡಿದ ಕೃಷ್ಣ ಅಲ್ಲ ನೀವು? ಅಲ್ರಿ ಅಲ್ರಿ. ಕೇಳ್ರಿ ನಿಮ್ಮ ಪ್ರಶ್ನೆ. ನಾವು ಟೀಚರ್ ಅದೇವ್ ರೀ, ಬಿಪಿ ಇದೆ ರೀ, ಗುಳಿಗೆ ತಗೊಂತಾ ಇದ್ದೇವೆ ರೀ. ಹೇಳಿ ಸರ್. ಆದರೆ ಏನಿಲ್ಲ ಅಂದರೆ ಬೆಳಗ್ಗೆ 7-ರಿಂದ ರಾತ್ರಿ 10 ಗಂಟೆ ಮಟ್ಟ ನಾವು ಆ್ಯಕ್ಟಿವ್ ಆಗಿರ್ತೇವೆ ರೀ, ಒಟ್ಟು ನಿದ್ದೆ ಮಾಡಲ್ಲ, ಕೂಡಲ್ಲ, ಏನು ಮಾಡಲ್ಲ, ಆದರೆ ಆ್ಯಕ್ಟಿವ್ ಇರ್ತೇವೆ. ದಿನ ಎಲ್ಲ ಕುಡಿದ್ರು ಒಂದು 3-5 ಕಿಲೋಮೀಟ್ರ್ ನಡೆದಷ್ಟು ನಡಿತೀವಿ ರೀ, ಎಲ್ಲ ಮಾಡ್ತೀವಿ. ನಮಗೆ ಯೋಗಾಸನ ಮಾಡಲಿಕ್ಕೆ ಇದು ಸಿಗಲ್ಲ, ಟೈಮ್ ಸಿಗಲ್ಲ ರೀ, ಅದಕ್ಕೆ ಅದಕ್ಕೆ ಅವಶ್ಯ ಅದು ಬೇಕಾಗತ್ತೆ ಅಂತ. ಹಾಂ, ಇದು ಭಾಳ ಒಳ್ಳೆಯ ಪ್ರಶ್ನೆ ಕೇಳಿದ್ರಿ. ಸರಿ, ಇವ್ರು ನಿದ್ದೆ ಬಗ್ಗೆ ಹೇಳಿದ್ರು, ನಿದ್ದೆ ರಾತ್ರಿ ಮಾಡ್ತಾರಿಲ್ಲೋ ಅಂತ ಕೇಳಿ. ನೀವು ಡೈಲಿ ಎಷ್ಟು ಗಂಟೆಗೆ ಮಲ್ಕೋತೀರಿ? 6 ಗಂಟೆ ಮಟ್ಟ ಮಾಡ್ತೀವಿ. ಎಷ್ಟು ಗಂಟೆಗೆ ಮಲ್ಕೋತೀರಿ ಡೈಲಿ? 10 ಗಂಟೆಗೆ ಮಲ್ಕೊಂತಂದ್ರೆ 6 ಗಂಟೆಗೆ ಕರೆಕ್ಟ್. ಮತ್ತೆ ಊಟ ಎಷ್ಟು ಗಂಟೆಗೆ ಮಾಡ್ತೀರಿ? ಊಟ 8:30 ದೀರ್ಘ ಬಿಫೋರ್ ಮಾಡ್ತೇನೆ. ಇದು ನೀವೇನು ಪ್ರೆಸೆಂಟು ಈಗ ನೋಡ್ರಿ, ನೀವು ಬೆಳಿಗ್ಗೆ ಅರ್ಲಿ ಹೇಳ್ತೀರಿ, ದಿನನಿತ್ಯ ನಿಮ್ಮದೇನು ಯೂಶ್ವಲಿ ನಿಮ್ಮ ಕಾಯಕ್ಕೆ ಏನದ ಅದು ಕೆಲಸ ಮಾಡ್ತೀರಿ, ಸಂಜೆಗೆ ನೀವು 7:00-8:00 ಊಟ ಮಾಡಿರಿ, ನೀವೇನು 9:30 ಮಲ್ಕೋತೀರಿ, ಊಟದಾಗ ಮಾತ್ರ ನಿಮ್ಮದು ಕಂಟ್ರೋಲ್ ಇರಲಿ, ಇದಕ್ಕೆ ಬಿಟ್ಟಿದ್ರೆ ನೀವು ಆಸನ ಮಾಡೇಬೇಕಂತ ಏನಿಲ್ಲ, ಇದೂ ಯೋಗನೇ. ಅದೇ ರೀ, ನೀವು ಅದು ಮಾಡೇಬೇಕಂತ ಇಲ್ಲ ರೀ. ಈಗ ಹೆಂಗೆ ರೀ, ನಮ್ಮ ಈಗ ಎಷ್ಟು ಅದು ಭಾಳಷ್ಟು ಅದ್ರಾಗ ಸ್ಟೆಪ್ಸ್ ಅದಾವ, ನೀವು ಫಸ್ಟ್ ಫ್ಯೂ ಸ್ಟೆಪ್ಸ್ ಫಾಲೋ ಮಾಡಿದ್ರು ಸಾಕು. ನೀವೇನೀಗ ದಿನನಿತ್ಯ ಫಾಲೋ ಮಾಡ್ತಾ ಇದ್ದೀರಿ, ನಿಮ್ಮ ಕೆಲಸ ಮಾಡ್ತಾ ಇದ್ದೀರಿ, ನೀವು ಅರ್ಲಿ ರಾತ್ರಿ ಊಟ ಜಲ್ದಿ ಮಾಡ್ತೀರಿ, ಮತ್ತು ರಾತ್ರಿ ಜಲ್ದಿ ಮಲ್ಕೋಬೇಕು ಅಂದರೆ ಬೇಗ ಮಲ್ಕೊಳ್ಳೋದು, ಬೇಗ ಬೇಗ ಊಟ ಮಾಡೋದು, ಬೇಗ ಮಲ್ಕೊಳ್ಳೋದು ಅದು ಉತ್ತಮ ರೀ. ನೀವು ಏನು ಆಸನ ಮಾಡಬೇಕಂತ ಏನಿಲ್ಲ, ಇಲ್ಲ ಇಲ್ಲ ಇಲ್ಲ ಮಾಡಿಲ್ಲ ಅಂದರೂ ನಡೀತದೆ. ಬಟ್ ಇವೆಲ್ಲ ಈಗ ಎಷ್ಟೋ ಜನ ಇವೆಲ್ಲ ಫಾಲೋ ಮಾಡಲಾರ್ದಂಗ ಬರೀ ಆಸನಗಳು ಮಾಡಿದರೆ ಅದು ಉಪಯೋಗ ಆಗಂಗಿಲ್ಲ. ಹಾಂ, ಆಯ್ತು ಆಯ್ತು ಆಯ್ತು. ಹಾಂ, ಇಷ್ಟು ಮಾಡಿದ್ರೆ ಸಾಕ್ರಿ, ನೀವು ಆಸನ ಮಾಡಬೇಕಂತ ಏನಿಲ್ಲ. ನಮಸ್ಕಾರ. ನಮಸ್ಕಾರ ರೀ. ಸರ್, ಈಗ ಒಂದು ನಮಗೆ ಸಾಮಾನ್ಯರಲ್ಲಿ ಏನಿರ್ತದೆ ಅಂತ ಹೇಳಿದರೆ, ಬಿ ಪಿ ಮಾತ್ರೆಗಳನ್ನು ಜೀವನ ಪೂರ್ತಿ ಕೆಲವರು ತೊಗೊಳ್ತಿರ್ತಾರೆ, ಕೆಲವೊಮ್ಮೆ ಪರೀಕ್ಷೆನೂ ಮಾಡ್ಕೊಳ್ಳೋಂಗಿಲ್ಲ ಎಷ್ಟದ ಬಿ ಪಿ ಅಂಥೇಳಿ. ಬಿ ಪಿ ಬಿಟ್ಟರೆ ಸ್ಟ್ರೋಕ್ ಬರ್ತದೆ, ಬಿ ಪಿ ಗುಳಿಗೆ ಬಿಟ್ಟರೆ ಸ್ಟ್ರೋಕ್ ಬರ್ತದೆ, ಅಂದರೆ ಪಾರ್ಶ್ವವಾಯು ಬರ್ತದೆ ಅಂತಾರೆ, ಇದು ಎಷ್ಟು ನಿಜ? ಇಲ್ಲರಿ, ಬರೀ ಬಿ ಪಿ ಗುಳಿಗೆ ಹಿಂಗೆ ಬಿಟ್ಟಿದ್ರೆ ಸ್ಟ್ರೋಕ್ ಬರಬೇಕಂತ ಏನಿಲ್ಲ. ಈಗ ಅವ್ರು ಬಿ ಪಿ ಗುಳಿಗೆ ಸಡನ್ ಬಿಟ್ಟರು, ಅದು ಶೂಟ್ ಆಗ್ತು, ಹೆಚ್ಚಾಯಿತು ಅಂದಾಗ ಮಾತ್ರ ಅದು ಸ್ಟ್ರೋಕ್ ಬರೋ ಚಾನ್ಸ್ ಇರ್ತದೆ ರೀ. ಅವ್ರ ಬಿ ಪಿ ಕಂಟ್ರೋಲ್ನಾಗಿತ್ತು ಅಂದ್ರೆ ಅವ್ರ ಬಿ ಪಿ ಗುಳಿಗೆ, ಬಟ್ ಅವ್ರು ಒಂದು ಸರ್ತಿ ಗೊತ್ತಾಗಿತ್ತು ಅವರಿಗೆ ಹಿಂಗೆ ಒಂದು ಬ್ಲಡ್ ಪ್ರೆಷರ್ ಇತ್ತು, ಮೆಡಿಸಿನ್ ತೊಗೋತಾ ಇದ್ದರು ಅಂದ್ರೆ ಅವರು ನಿಯಮಿತವಾಗಿ ಡಾಕ್ಟರ್ಸಿಗೆ ಕನ್ಸಲ್ಟ್ ಮಾಡಿ ಚೆಕ್ ಮಾಡ್ಕೋತಾ ಇರೋದು ಬೆಟ್ರ್. ಯಾವಾಗ ನೋಡು ಸ್ವಲ್ಪ ಹೆಚ್ಚಾಗಿತ್ತಂದ್ರೆ ಮತ್ತೆ ಮೆಡಿಸಿನ್ಸು ಡಾಕ್ಟರ್ ಸಜೆಸ್ಟ್ ಮಾಡಿದರೆ ತೊಗೋಬೇಕು ಅವರು. ಡಾಕ್ಟ್ರು, ನಾವು ಹಾಗೆ ಮಾತಾಡ್ತಾ ಕೂತಾಗ ನೀವು ಹೇಳ್ತಿದ್ರಿ ಟೈಮ್ ಇಸ್ ಬ್ರೈನ್ ಅಥವಾ ಕ್ಷಣ ಕ್ಷಣವು ಮೆದುಳು ಉಳಿಸಬಲ್ಲದು, ಹಿಂಗಂದ್ರೇನು? ನಾನು ಮೇಡಮ್ ಇನ್ನೊಂದು ಸರ್ತಿ ನನಗೆ ಹಾಂ ಕೇಳ್ತೀನಿ ಸರ್ ನಿಮಗೆ. ನೀವು ಟೈಮ್ ಇಸ್ ಬ್ರೈನ್ ಅನ್ನುವಂತಹ ಮಾತೊಂದನ್ನು ಹೇಳಿದ್ರಿ. ಹಾಂ ಓಕೆ ಓಕೆ ಓಕೆ ಓಕೆ ಮೇಡಮ್, ನನಗೆ ಗೊತ್ತಾಯ್ತು. ಈಗ ನಾವು ಒಂದು ಈ ನಮ್ದು ಹ್ಯೂಮನ್ ಬಾಡಿ ಏನದೆ ಮೇಡಮ್, ಇದು ಡೇ ಆ್ಯಂಡ್ ನೈಟ್ ವರ್ಕ್ ಮಾಡೋಕ್ಕಿಲ್ಲ. ಈ ನಮ್ಮ ಹ್ಯೂಮನ್ ಬಾಡಿ ನೇಚರ್ ಜೋಡಿ ಟ್ಯೂನ್ಡ್, ಅಂದ್ರೆ ಹಗಲ ನಾವು ಕೆಲಸ ಮಾಡೋಕ್ಕೆ ಮತ್ತು ಊಟ ಮಾಡೋಕ್ಕೆ, ಸಂಜೆ ಆಯ್ತಂದ್ರೆ ನಾವು ಫಾಸ್ಟಿಂಗ್ ಅಂದರೆ ಏನು ಊಟ ಮಾಡೋದಿಲ್ಲ ಮತ್ತು ರೆಸ್ಟ್. ಹಂಗೆ ನಮ್ಮದು ಬಾಡಿ ಇರೋದು ಎಲ್ಲ ಬ್ರೈನ್ ಸೆಲ್ಸ್ ಆಗಲಿ ಎಲ್ಲ ಸೆಲ್ಸ್, ನಮ್ಮದು ಎಷ್ಟು ಬಾಡಿನಾಗ ಸೆಲ್ಸ್ ಅದಾವ ಎಲ್ಲ ಸೆಲ್ಸ್ಗಳು ಈ ನೇಚರ್ ಜೋಡಿ ಟ್ಯೂನ್ಡ್, ಅಂದ್ರೆ ಅದೊಂದು ಸರ್ಕೇಡಿಯನ್ ರಿದಮ್ ಅಂತೀವಿ ಅಥವಾ ಬಯಾಲಜಿಕಲ್ ಕ್ಲಾಕ್ ಅಂತೀವಿ, ಅಂಥದ್ದೊಂದು ಕ್ಲಾಕ್ ಇದೆ ರೀ. ಅದು ಡೇನಾಗ ಆ್ಯಕ್ಟಿವ್ ಇರ್ತದೆ ರೀ, ಸಂಜೆ ಹಾಕೂಡಲೇ ಅದ್ರದ್ದು ಕೆಲಸ ಏನಾದ್ರೆ ಸ್ಲೋ ಇಟ್ ಸ್ಲೋಸ್ ಡೌನ್ ಇಟ್ಸ್ ಆಲ್ ಆ್ಯಕ್ಟಿವಿಟೀಸ್. ಸೊ ಆದಾಗ ಆವಾಗ ನಿಮ್ಮದು ನಾವೇನು ಹಾರ್ಮೋನ್ಸ್ ಆಗಲಿ ನಮ್ಮ ಬ್ರೈನ್ ಸೆಲ್ಸ್ ಆಗಲಿ ಎಲ್ಲ ಕೆಲಸ ಸ್ಲೋ ಸ್ಲೋ ಸ್ಲೋ ಸ್ಲೋ ಮಾಡ್ತಾ ಹೋಗ್ತದೆ. ಈಗ ಜನರದು ಈ ಜೀವನ ಶೈಲಿಯನ್ನು ಮಾತಾಡ್ತಾ ಇದ್ದೀವಿ, ಈಗ ನಾವು ಸಾಯಂಕಾಲ ಹಾಕೂಡಲೇ ಊಟ ಮಾಡಬಾರ್ದು, ಬೇಗ ಮಲ್ಕೋಬೇಕು ಅಂತೇನು ಹೇಳ್ತಾ ಇದ್ದೀವಿ, ಲೇಟಾಗಿ ನೈಟ್ ಊಟ ಮಾಡೋದು, ಲೇಟ್ ನೈಟ್ ಮಲ್ಕೊಳ್ಳೋದು, ಇದು ಒಂದು ರಿಸ್ಕ್ ಫ್ಯಾಕ್ಟರ್ ರೀ. ಅದಕ್ಕೆ ನಾವು ಹೇಳ್ತಾ ಇದ್ದೀವಿ, ನೀವು ಬರೇ ನೀವು ಎಲ್ಲ ಲೇಟ್ ನೈಟ್ ಮಲ್ಕೊಂಡು ಲೇಟ್ ನೈಟ್ ಊಟ ಮಾಡಿ ಬೆಳಿಗ್ಗೆ ಎದ್ದು ಭಾಳಷ್ಟು ವಾಕ್ ಮಾಡಿದ್ರೆ ಅದು ಮತ್ತೆ ನಿಮಗೆ ಉಪಯೋಗ ಆಗೋದಿಲ್ಲ. ಯಾಕಂದರೆ ಅದು ನಿಮ್ಗೆ ಲೇಟ್ ನೈಟ್ ಊಟ ಮಾಡೋದು, ಲೇಟ್ ನೈಟ್ ಮಲ್ಕೊಳ್ಳೋದು, ಇವೆರಡೂ ಒಂದೊಂದು ಇಂಡಿವಿಜುವಲ್ ರಿಸ್ಕ್ ಫ್ಯಾಕ್ಟರ್, ಇಂಡಿಪೆಂಡೆಂಟ್ ರಿಸ್ಕ್ ಫ್ಯಾಕ್ಟರ್ ಅಂತೀವಿ. ನೀವು ಇಂಥ ಒಂದು ಎರಡು ಇಂಡಿಪೆಂಡೆಂಟ್ ರಿಸ್ಕ್ ಫ್ಯಾಕ್ಟರ್ ಇರೋದ್ರಿಂದ ನೀವು ಬೆಳಿಗ್ಗೆ ಎಷ್ಟೋ ನೀವು ವಾಕೆಲ್ಲ ಮಾಡಿದರೂ ಕೂಡ ಅಥವಾ ಯೋಗಾಸನ ಮಾಡಿರಿ, ಪ್ರಾಣಾಯಾಮ ಮಾಡಿರಿ, ಮೆಡಿಟೇಷನ್ ಮಾಡಿರಿ, ನೀವು ಕೆಲವೊಂದು ಕಡೆಯಲ್ಲಿ ಇದು ಮಾಡಿದರೂ ಕೂಡ ಅದು ಅಷ್ಟು ಬೆನಿಫಿಟ್ ಆಗೋದಿಲ್ಲ. ಇನ್ನು ಮುಂದಿನ ಕರೆ. ನಮಸ್ಕಾರ ಸರ್. ನಮಸ್ತೆ, ತಮ್ಮ ಹೆಸರು, ನಿಮ್ಮ ರೇಡಿಯೋ ಸೆಟ್ ದೂರಿಟ್ಟು ಪ್ರಶ್ನೆ ಕೇಳ್ರಿ. ನಾವು ವೀರಂಗೌಡ ಪಾಟೀಲ್ ಮೇಡಮ್, ದಾವಣಿಂದ. ವೀರಂಗೌಡ್ರೆ ಕೇಳ್ರಿ ಪ್ರಶ್ನೆ. ಸರ್, ಈಗ ನೀವೆಲ್ಲ ಹೇಳಿದ್ರಿ, ಈಗ ನಾನು ನಿಮ್ದು ಜನರಲ್ ಅನಿಸಿಕೆ ಕೇಳ್ಬೇಕಂತೀನಿ ಸರ್. ಈಗ ಹೇಳ್ರಿ ಸರ್. ಅಂದ್ರೆ ಸರ್, ಈಗ ಕೆಲವೊಂದು ಎಲ್ಲರೂ ಏನಕ್ಕೆ ಸುಮ್ಮನೆ ಈಗ ಜಿಮ್ ಅಂತ ಓಪನ್ ಮಾಡಿ ಅಲ್ಲವರು ಅವರು ಇರೋದು ಬೇರೆ ಇರ್ತಾರೆ, ಅವರು ಜಿಮ್ ಓಪನ್ ಮಾಡಿರ್ತಾರೆ. ಈಗ ಅಲ್ಲಿರುವಂತ ಟ್ರೈನರ್ ಏನು ಹೇಗೆ ಅಂತ ಸ್ವಲ್ಪ ಚೆಕ್ ಮಾಡಿ ಜಾಯ್ನ್ ಆಗೋದು ಒಂದು ಬಹಳ ಮುಖ್ಯ ಅಂತ ಒಂದು ಅನಿಸಿಕೆ ಅನಿಸ್ತದೆ ಸರ್ ನನಗೆ. ಆಮೇಲೆ ಎರಡನೇದ್ದು, ಈಗ ಸಂಕ್ಷಿಪ್ತವಾಗಿ ಹಂಗೆ ಸುಮ್ಮನೆ ಸಾರ್ವಜನಿಕವಾಗಿ, ಈಗ ನಮ್ಮ ಕರ್ನಾಟಕದಲ್ಲಿ ಇತ್ತೀಚೆಗೆ ಒಂದು ನಡಿಬಾರ್ದು ನಡೆದ ಇವರು ಪುನೀತ್ ಬಗ್ಗೆ ನಡೀತಲ್ ಸರ್, ಈಗ ಅವ್ರು ಏನ್ ತಪ್ಪಿದ್ರೆ ಅಂತ ಏನಾದ್ರು ಸ್ವಲ್ಪ ಸಂಕ್ಷಿಪ್ತವಾಗಿ ನಿಮ್ಮ ಅನಿಸಿಕೆ ಹೇಳ್ತೀರಾ? ಅದು ಬಹುಶಃ ಡಾಕ್ಟರ್ ಅಭಿಪ್ರಾಯ ಹೇಳೋದಿಲ್ಲ, ಬಹುಶಃ ನಿಮ್ಮ ಟ್ರೈನರ್ ಹೆಂಗಿರ್ಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾರೆ ಡಾಕ್ಟರ್. ಓಕೆ ಸರ್, ಓಕೆ ಓಕೆ. ಈಗ ಡೆಫಿನೆಟ್ಲಿ ನಿಮ್ಮ ಟ್ರೈನರ್ ಹೆಂಗೆ ಹೇಳ್ತಾರೆ ಹಂಗೆ ನೀವು ಮಾಡಬೇಕು, ಅದು ಬೇರೆ. ಯಾಕಂದ್ರೆ ಅವ್ರು ಎಕ್ಸ್ಪರ್ಟ್ ಟ್ರೈನರ್ ಇದ್ದಿರ್ತಾರೆ, ಈಗ ಅಲ್ಲಿ ಎಂಥ ಟ್ರೈನರ್ ಅದಾರ ಅದ್ರ ಮೇಲೆ ನಾವು ಕಮೆಂಟ್ ಮಾಡೋಕೆ ಆಗೋದಿಲ್ಲ. ಇನ್ ಜನರಲ್ ಸರ್, ಒಬ್ರು ಯೋಗ ಕಲಿಬೇಕು ಅಂತ ಹೇಳಿದ್ರೆ ತಮ್ಮ ತರಬೇತುದಾರರು ಗುರುಗಳು ಅವ್ರು ಹೆಂಗಿರ್ಬೇಕು ಅಂತ ಜಿಮ್ ಬಗ್ಗೆ ಕೇಳ್ತಾ ಇದಾರೆ ಮೇಡಮ್. ಜಿಮ್ ಬಗ್ಗೆ ಪ್ರಶ್ನೆ ಉತ್ತರ ಕೊಡೋದಿಲ್ಲ ಸರ್, ಯೋಗದ ಬಗ್ಗೆ ಬೇಕಾದ್ರೆ ಹೇಳ್ತಾರೆ. ಅದೇ ಯೋಗದ ಬಗ್ಗೆ ನೀವು ಒಳ್ಳೆ ಯೋಗ ಎಕ್ಸ್ಪರ್ಟ್ಸ್ ಕಡೆ ಹೋಗ್ರಿ, ಅದು ಹೇಳಿದ್ದಂಗೆ ಅವ್ರು ಪ್ರಾಕ್ಟೀಸ್ ಮಾಡ್ರಿ. ಅದು ಅಲ್ಲದೆ ನೋಡ್ರಿ, ಇದು ಇಡೀ ದೀವನ್ ಅವ್ರು ಭಾಳಷ್ಟು ಹೇಳಿರ್ತಾರೆ, ನೀವು ಬರೀ ಒಂದು ಆಸನ ಪ್ರಾಣಾಯಾಮ ಎರಡೇ ಕೇಳ್ಕೊಂಡು ಬಂದಿರ್ತೀರಿ, ಅವ್ರು ಇಡೀ ದಿವಸ ಎಲ್ಲ ಹೆಂಗಿರ್ಬೇಕು, ಎಷ್ಟು ಎಂತ ಊಟ ಮಾಡಬೇಕು, ಯಾವಾಗ ಮಲ್ಕೋಬೇಕು ಎಲ್ಲ ಹೇಳಿರ್ತಾರ, ಎಲ್ಲ ನೀವು ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಬೆನಿಫಿಟ್ ಆಗ್ತದೆ. ಅಂದ್ರೆ ಸರ್, ಈಗ ಇನ್ನೊಂದು, ಈಗ ನಾವು ಆಹಾರದಲ್ಲಿ ಈಗ ಸಾಲ್ಟ್ ಏನದ ಸರ್, ಈಗ ಅದು ಕೆಂಪದ ತಿಂದ್ರೆ ಒಳ್ಳೇದು, ವೈಟ್ ತಿಂದ್ರೆ ಇದಂತಾರ ಸರ್, ಅದ್ರ ಬಗ್ಗೆ ಏನಾದ್ರು ಸ್ವಲ್ಪ ಹೇಳ್ತಾರೆ ಸರ್? ಇಲ್ರಿ, ಎರಡೇ ಎರಡೂ ಸಾಲ್ಟ್ ಆಗ್ಲಿ, ಸ್ವಲ್ಪ ಸಾಲ್ಟ್ ಕಡಿಮೆ ತಿನ್ನೋದೇ ಬೆಟರ್. ಯಾವುದೇ ತರದ ಉಪ್ಪಿರಲಿ ಅದನ್ನ ಕಡಿಮೆ ತಿನ್ನೋದೇ ಬೆಟರ್, ಒಳ್ಳೇದಂತೀರಿ ಸರ್ ನೀವು. ಸರ್, ಈಗ ನೀವು ಕೊನೆಯದಾಗಿ ಕಾರ್ಯಕ್ರಮ ಮುಗಿಸ್ತಾ ನಮ್ಮ ಕೇಳಗರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ? ಮೇಡಮು, ಈಗ ನಾವು ಭಾಳಷ್ಟು ರಿಸ್ಕ್ ಫ್ಯಾಕ್ಟರ್ಸ್ ಮಾತಾಡಿದ್ವಿ, ಸೊ ಎಲ್ಲ ರಿಸ್ಕ್ ಫ್ಯಾಕ್ಟರ್ಸ್ ಕಂಟ್ರೋಲ್ ಮಾಡೋದು ಬೆಟರ್. ಈಗ ಲೈಫ್ ಸ್ಟೈಲ್ ರಿಲೇಟೆಡ್ ರಿಸ್ಕ್ ಫ್ಯಾಕ್ಟರ್ಸು ನಾವೇನು ಈಗ ಜಸ್ಟ್ ನೀವು ಕೇಳಿದ್ರಿ, ಇದು ಲೇಟು ಊಟ ಮಾಡೋದಾಗಲಿ, ಲೇಟಾಗಿ ಮಲಗೋದಾಗಲಿ, ಇಂಥವೆಲ್ಲ ಒಂದು ರಿಸ್ಕ್ ಫ್ಯಾಕ್ಟರ್ಸ್ ಅದಾವ. ಸೊ ಟೋಟಲ್ ಒಂದು ಯೋಗ ಜೀವನ ಶೈಲಿ ಅಳವಡಿಸ್ಕೊಂಡಿದ್ರೆ ನಾವೇನು ಬ್ಲಡ್ ಪ್ರೆಷರ್ ಕಂಟ್ರೋಲ್ ಆಗ್ತದೆ ಅಂತೀವಿ, ಅದರೊಳಗೆ ಮೊದಲನೇದು ಇದು ಬೇಗ ಮಲಗಿ ಬೇಗ ಎದ್ದೇಳಿ, ಅರ್ಲಿ ಟು ಬೆಡ್, ಅರ್ಲಿ ಟು ರೈಸ್, ನಾವೆಲ್ಲ ಚಿಕ್ಕವ್ರದಿಂದ ಕೇಳ್ಕೊಂಡು ಬಂತಾಯಿದ್ವಿ. ಅರ್ಲಿ ಹೇಳಿದ್ರಿ ಡಾಕ್ಟ್ರೇ, ನಮ್ಮ ಸಮಯದ ಮಿತಿಯಿಂದಾಗಿ ನನ್ನ ಮನಸ್ಸಿಲ್ಲ, ಆದರೂ ನಾನು ಇಲ್ಲಿಗೆ ಧನ್ಯವಾದಗಳು ಅಂತ ನಿಮಗೆ ಹೇಳ್ತೀನಿ. ಇನ್ನು ನಮ್ಮ ಇವತ್ತಿನ ವಿಷಯವಾಗಿತ್ತು ಯೋಗ ಜೀವನ ಶೈಲಿ ಮತ್ತು ಅಧಿಕ ರಕ್ತದ ಒತ್ತಡ. ಈ ವಾರ ನಮಗೆ ಮಾಹಿತಿಗಳನ್ನು ಕೊಟ್ಟಂತಹ ನಿಮ್ಮ ಎಸ್ ಟಿ ಎಂ ಆರೋಗ್ಯ